ಏನ್ ರಾಜಣ್ಣ, ಎಲ್ಲ ಬಿರ್ ಬಿರ್ ನೋಯ್ತಾ ಇದ್ದಲ್ಲಪ್ಪ. ಅದು ಸರಿ, ನೀನ್ ಯಾಕೆ ಇವತ್ತು ಹಾಡು ಹೇಳದೆ ಹಂಗೆ ಬರ್ತಾ ಇದ್ದೆ? ಅಯ್ಯೋ, ನಾನು ಎಷ್ಟು ಅಂತ ಆಡ್ಲಿ ಹೇಳಿ ಕಣ್ಣು ಬಿದ್ದೋಗಿತ್ತು ಕಣ. ಈಗ ರಾಜಣ್ಣ, ಮಳೆ ಎಲ್ಲ ಬಿದ್ದು ಒಂಥರ ನಮ್ಗೆ ಅನುಕೂಲ ಆಗತ್ತಕ್ಕಪ್ಪ ಈ ನಮ್ಮ ವ್ಯವಸಾಯ ಮಾಡೋರಿಗೆ. ಅದಕ್ಕೆ ನಾನು ನಮ್ಮ ಪಕ್ಕದ ಮನೆ ಇವನಿಲ್ವಪ್ಪ, ಯಾರಾಮ ಸಿದ್ದಣ್ಣನ ಮಗ ರಮೇಶ ಅಂತ, ಅವನೇನೋ ಸಿಟಿ ದಿಕ್ಕ ಹೋದನಂತೆ. ನಾನು ಓಸಿ ಏನಾರ ಮಾಡ್ಬೇಕಲ್ಲಪ್ಪ, ಬೀಜ ಗೀಜ ತಕೊಂಬಪ್ಪ ಅಂತ ಅವ್ನಿಗೆ ಹೇಳ್ತಿದ್ದಿ. ನೀ ಏನ್ ಮಾಡ್ದೆ? ನೀ ಏನೋ, ಮಳೆ ಬಂದ್ಬಿಟ್ಟದೆ, ಎಲ್ಲ ಬಿತ್ತನೆ ಮಾಡಕ್ ರೆಡಿ ಆಗ್ಬಿಟ್ಟಿದ್ದೆ. ಮತ್ತ ನಂದು ಒಸಿ ಸರಿಯಾಗದೆ, ಇನ್ನೊಸಿ ಎಲ್ಲ ಬೊದಿ ಆಗ್ಬಿಟ್ಟದೆ. ಗದ್ದೆ ಎಲ್ಲ ಕಿಳಗಲ್ಪಾತಿ ಎಲ್ಲ ಬೊದಿ ಆಗ್ಬಿಟ್ಟದೆ, ತ್ಯಾವ ಜಾಸ್ತಿ ಆಗ್ಬಿಟ್ಟು. ಅಲ್ವಾ ಅಲ್ವಾ, ಈ ಸುಬ್ಬಣ್ಣ ಬಂತನ ನೋಡ್ತಾ ಕೂತೀನಿ ಆಚೋರಿಂದ. ಸುಬ್ಬಣ್ಣ ಎಲ್ಲೋದನು ಸಿಕ್ಕೇಳೋ ಅಂತ ಎಲ್ಲ ಪತ್ತೆ ಕಿಲ್ವಲ್ಲ ಅವನು. ನಮ್ ಮಾತನ್ ವಾಸನೆ ಹಿಡ್ಕೊಂಡ್ ಹಂಗೆ ಬಂದ್ಬಿಡ್ತಾನ ನೋಡಿ ಈಗ ಸುಬ್ಬಣ್ಣ. ನೋಡು ಕಮಲ ಹಿಡ್ಕೊಂಡ್ ಬರೋದೇ ಕೂತಿಲ್ವಾ? ಕಮಲಕ್ನು ಬಂದ್ಲು. ಅಯ್ಯೋ, ನೋಡು ನೋಡು ರಾಜಣ್ಣ, ಹಂಗೆ ಬೊಳ್ಳೆ ಬಂದು ಹಂಗೆ ಪಕ್ಕದಲ್ಲಿ ಕುಂತ್ಕೊಂಡ್ಬಿಟ್ಟವ್. ಹಂಗಲ್ಲಪ್ಪ, ಕಂಬದ ಮರ್ಯಾಗ ಕೂತ್ರೆ ಕಾಣ್ಸಕ್ಕಿಲ್ವಾ? ಮಾತಾಡ್ಕೊಂಬಯ್ಯ ನೀನು, ಅದ್ಯಾಕೆ ಬೊಳ್ಳಗ್ ಬಂದ್ ಮೊಗ್ಲಲ್ಲಿ ಕುಂತ್ಕೊಂಡ್ಬಿಡೋದು? ಅಲ್ಲ ಕಣ್ಣಪ್ಪ, ಕಂಬದ ಮರ್ಯಾಗ ನಾನ್ ಕುಂತೀವ್ನಿ. ಯಾಕ ಇವನಷ್ಟು ದಪ್ಪ ಇದ್ದೀನ ನಾನು ಕಂಬನ ಮೀರಿ ಕಾಣಕ್ಕೆ? ಕಂಬ ದಪ್ಪಗದೆ ನಾನು ಕಾಣ್ತಾ ಇಲ್ಲ. ನೀನು ಸಟ್ಗ ಆಡೋ ಅಂದ್ರೆ ಸುಮಾರಾಗಿ ಆಡ್ತದೆ ಕಣ್ಣು. ನೋಡದೆ ಬಂದ್ರೆ ಅದೇಂಗ್ ಸುಬ್ಬಣ್ಣ ಕಾಣಕ್ ಸಾಧ್ಯ ಹೇಳವ? ಚಂದ್ರನ ಗಾದೆ ಗಿದೆಯೆಲ್ಲ ಶುರು ಮಾಡ್ಕೊಂಡ್ಬಿಟ್ಟ. ಅಲ್ಲಕವ್ವ, ನಾವು ನೆಲ ನೋಡಿದ್ರೆ ನಿನ್ ಬಾನು ಮತ್ತೆ ನೆಲ ಎರಡ್ನು ನೋಡ್ಬೇಕವ್ವ. ನಾವು ಅಂದ್ರೆ ಮಳೆಯು ನೋಡ್ಬೇಕು, ನೆಲವು ನೋಡ್ಬೇಕು ಅಂತ. ಮಳೆ ಬೆಳೆ ಎರಡು ನೋಡ್ಬೇಕವ್ವ. ಈಗ ಇನ್ನು 4 ದಿನ ಮಳೆ ಬರ್ತದಂತೆ. ಈಗ ಹೊಸಿ ಏನ್ ನಿಮ್ ಕಾರ್ಯಕ್ರಮಗಳು ಹೊಸಿ ಹೇಳಿ ನೋಡವ. ಏನ್ ಕಾರ್ಯಕ್ರಮವಪ್ಪ, ಎಷ್ಟೇಜ ಕಾರ್ಯಕ್ರಮ ಮಾಡಕ್ಕಾಗ್ತದ? ಅಲ್ಲ ಕಣಪ್ಪ, ನೀ ಈಗ ಎಲ್ಲಿ ನಿಂತಿದ್ದೆ ಈಗ ನೀನು? ಈಗೆಲ್ಲಪ್ಪ ನಮ್ ಕಮಲಕ್ಕನಟ್ಟಿ ಮುಂದೆ ಅಲ್ವಾ ನಿಂತಿರೋದು? ಅಲ್ಲ, ಜೀವನದಲ್ಲಿ ಎಲ್ಲಿ ನಿಂತಿದ್ಯಾ ಹೇಳು. ಅಲ್ಲ ಏನಪ್ಪ ನಿಂತಿರೋದು ಅಂದ್ರೆ ಏನಪ್ಪ? ಅಲ್ಲ ಕಣಪ್ಪ, ಕೃಷಿನೇ ಮಾಡ್ಕೊಂಡು ಬದುಕ್ತೀನಿ ಅಂತ ಬಂದವಂತಾನೆ. ಕಾಳಿನ ಜಮೀನ ಅದ ಮಾಡ್ಕೊಂಡು ರೆಡಿಯಾಗಿ ನಿಂತಾನೆ. ಹಂಗಲ್ಲ, ಸ್ಟೇಜ್ ಕೇಳ್ತಾವನೆ. ಅಂದ್ರೆ ಕಾರ್ಯಕ್ರಮ ಅಂದ್ರೆ ಸೀದಾ ನಾಟಕ ಕೊಂಟೋದ. ಪದ ಆಡೋರು ಇನ್ನೇನ್ ಮಾಡ್ದ? ಅಲ್ಲ ಕಣಪ್ಪ, ನೀನು ಊರಿಗೆ ಬಂದಿರೋದು ಕೃಷಿ ಮಾಡಕ್ಕೆ, ಒಳ್ಳೆ ಮಳೆ ಬರ್ತದೆ, ಏನು ನಿಮ್ದು ಕಾರ್ಯಕ್ರಮ ಏನು ಅಂತ ಕೇಳಿದ್ರೆ ಸ್ಟೇಜ್ ಅಲ್ಲಿ ಮೈಕ್ ಅಲ್ಲಿ ಇಂತಿಲ್ಲ ನೀನು. ಆಯ್ತಾಯ್ತು ಬಿಡು, ಈ ಶಿವ ನಾ ರಾಜಣ್ಣನ ಜೊತೆ ಆಗ್ಲೇ ಮಾತಾಡ. ಅದೇನೋ ಹೇಳ್ತಿದ್ಯಲ್ಲ, ಯಾರಿಗೂ ಬೀಜ ತರ ಕೇಳಿದೀನಿ ಅಂತ. ಕಣ ಅದೇ ಈಗ ನೀನು ಊರೆಲ್ಲ ತಿರ್ಗಾಡವನಕಪ್ಪ ಸುಬ್ಬಣ್ಣ. ಆ ಬೀಜವ ನಮ್ ಎಲ್ಲಿ ತಗೋಬೇಕು, ಯಾವ ತರದ ಬೀಜವ ತಗೋಬೇಕು ಅದು ಹೊಸ ನಮ್ಗೆ ಹೇಳು. ಮತ್ತ ಈಗ ಏನ್ ಬೆಳಿಬೇಕು ಅಂತಿದ್ಯ ನೀನು? ನಾನು ಈ ಟೊಮೊಟೊ ಹಾಕಮು ಅಂತ. ಟೊಮೆಟೊ ನಮ್ ರಾಜಣ್ಣ ಏನಾಗ್ದನು? ಅಯ್ಯೋ, ನಾ ಟೊಮೆಟೊ ಹಾಕಕ್ಕಿಂತ ಹೆಚ್ಚಾಗಿ ಬದಿ ಗದಲ್ಲಿ ನೀರ್ ಸೇರ್ಕೊಬಿಟ್ಟದ, ಈಗ ಅದನ್ನು ಹೊರಕ್ ಹಾಕ್ಬೇಕು. ನಾನೀಗ ಬಸಿಕಲ್ವೇ ಮಾಡೋಣ, ನೀರೆಲ್ಲ ಆಚೆ ಹೋಯ್ತದೆ. ಸುಬ್ಬಣ್ಣನ್ ಕೇಳ್ಕೊಬಿಟ್ರೆ ಪ್ಲಾನ್ ಹೇಳ್ಕೊಡ್ತಾನೆ ಏನಾದ್ರು ಹಿಂಗ್ ಮಾಡು ಅಂತ. ಈಗ ಮಾತಾಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಶುರು ಹಚ್ಕೋಬೇಕು ಕೆಲ್ಸಕ್ಕೆ. ನೀನ್ ಪ್ಲಾನ್ ನೋಡಿದ್ರೆ ಏನೋ ಶುಂಠಿ ಹಾಕೋಂಗದೆ ನೀನು. ಶುಂಠಿ ಹಾಕ್ಬೋದು ಸುಬ್ಬಣ್ಣ? ಅಲ್ಲ ಕಣಪ್ಪ, ನೀನ್ ಹೇಳ್ತಿರೋದ್ ನೋಡಿದ್ರೆ ಹಂಗ ಅನ್ನಿಸ್ತು ನಂಗೆ. ನೆಲ ಒದ್ದೆ ಅಲ್ಲ, ಹೆಂಗಾಕಣ್ಣ? ನೀನ್ ಹೇಳದಿಲ್ಲವ, ಈಗ ಬಸಿಗಾಲುವೆಗಳು ಇರ್ಲೇಬೇಕು. ಬಸಿಗಾಲುವೆಗಳು ಇಲ್ಲ ಅಂದ್ರೆ ಅದಕ್ಕೆ ಕೊಳೆ ರೋಗ ಬಂದ್ಬಿಡ್ತದೆ. ಸುಬ್ಬಣ್ಣ, ಅವತ್ತು ಇವರು ನಮ್ಮ ಅಧಿಕಾರಿಗಳು ಬಂದಾಗ ಹೇಳ್ತಿದ್ರಲ್ಲ ಕೊಳೆ ರೋಗ ಬಂದ್ಬಿಡ್ತದೆ ಅಂತ, ನೀ ಬೇರೆ ಶುಂಠಿ ಬೆಳಿ ಅಂತಿದೆ. ಹಂಗಲ್ಲ ಅಂದ್ರೆ ನೀನು ಸುಬ್ಬಣ್ಣ ಅವನ್ನ ಲಾಸ್ ಮಾಡ್ಬೇಕು ಅಂತ. ಹಂಗಲ್ಲ ಕಣಪ್ಪ, ಅವನ್ ಯೋಚನೆ ಹಂಗಿರ್ಬೋದು ಅನ್ಕೊಂಡೆ. ಈಗ ಹೊಸಿ ಕಾಸು ಗಿಟ್ಟೋ ಅಂತ ಬೆಳೆಗಳನ್ನು ಬೆಳಿಬೇಕು. ಆಯ್ತಾ? ಈಗ ನಿನ್ನ ವಿಷಯಕ್ಕೆ ಬರವ. ಈಗ ಬಿತ್ತನೆ ಬೀಜ ಅಂದ್ರೆ ಏನು ಹೋಗೋರ್ನೆಲ್ಲ ಕೇಳದ, ಎಲ್ಲಿ ತಗೊಳ್ಬೇಕಪ್ಪ ಅಂತ ನೀನು ಹೊಸಿ ಕೇಳು. ಯಾವ ಬೆಳೆ ಬೆಳಿತೀನಿ ಅಂತ ನಿರ್ಧಾರ ಮಾಡು. ಆಮೇಲೆ ಆ ಬೆಳೆಯೋದಕ್ಕೆ ಇದು ಹಂಗಾಮ್ ಸರಿಯಾಗಿದೆಯಾ ಅದ್ ನಿರ್ಧಾರ ಮಾಡ್ಬೇಕು. ಅದ್ ನಿರ್ಧಾರ ಆದ್ಮೇಲೆ ಇದಕ್ಕೆ ಬೇಕಾದ ಬಿತ್ತನೆ ಬೀಜ ನೀನು ನಂಬಕಸ್ತರು ಹತ್ರ ತಗೋಬೇಕು. ನಂಬಕಸ್ತರು ಅಂದ್ರೆ ಏನೋ ಕೇಳಕೋ. ಈಗ ಜುಲೈ ತಿಂಗಳನಾಗೆ ಏನ್ ಹಾಕ್ಬೇಕು ಅನ್ನೋದ್ ಸುಬ್ಬಣ್ಣ ಹೇಳ್ತಾನೆ. ಈಗ ಅಲ್ಲಕಯ್ಯ, ನಮ್ ಸಿದ್ದಣ್ಣನ ಮಗ ರಮೇಶ್ ನಂಬಕಾಗ್ದ? ಏ ಹಂಗಲ್ಲ ಕಣ್ಣ, ಅವನ್ಗೇನ್ ಗೊತ್ತಿದ್ದು? ನೀನ್ ಹೇಳ್ತೀಯ ಅಲ್ಲಿ ಹೋಯ್ತಾನೆ, ಅಲ್ಲಿ ಬೀಜ ತಗೊಂಡ್ ಬರ್ತಾನೆ. ಹಂಗಲ್ಲ, ಯಾವ ಹಂಗಾಮ್ಗೆ ಏನ್ ಹಾಕ್ಬೇಕು, ಯಾವ ಸಮಯದಲ್ಲಿ ಹಾಕ್ಬೇಕು ಇಲ್ಲಿ ಹೊಸ ಕೇಳ್ಕೊ. ಅವನ್ ಮೊದ್ಲೇ ಡೌಟ್ ಐಸ ನಂಬಕಸ್ತ ಅಂತಿದ್ದಂಗೆ ಇವನೇನ್ ಅನ್ಕೊಂಡ? ಯಾರನ್ನು ಯಾರನ್ನಪ್ಪ ನಂಬೋದು, ಯಾರನ್ನ ನಂಬದೇ ಇರೋದು ಅಂತ. ಹಂಗಲ್ಲ ಅಂದ್ರೆ ಕೆಲವೊಂದು ಕಂಪ್ನಿಗಳು ಹಂಗೆ ಸರ್ಕಾರದ ಸಂಶೋಧನಾ ಸಂಸ್ಥೆಗಳು ಸಹ ಬಿತ್ತನೆ ಬೀಜಗಳನ್ನ ಬಹಳ ಕಟ್ಟುನಿಟ್ಟಾಗಿ ಕ್ರಮಗಳನ್ನ ತಗೊಂಡು ಉತ್ಪಾದನೆ ಮಾಡಿ ರೈತರಿಗೆ ಒದಗಿಸೋದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಿರ್ತವೆ. ಅದನ್ನ ಅವರೇನ್ ಮಾಡ್ತಾರೆ, ಅದರ ಮೊಳಕೆ ಪರೀಕ್ಷೆ, ಅದರ ಗುಣಮಟ್ಟ ಎಲ್ಲ ಮಾಡಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಇದು ದೃಢೀಕೃತ ಬಿತ್ತನೆ ಅಂತ ಹೇಳಿರ್ತಾರೆ. ಆಮೇಲೆ ಅದ್ ಎಷ್ಟು ಬೆಲೆಗೆ ಮಾರಬೇಕು ಅಂತಾನೂ ಅವರು ನಿರ್ಧಾರ ಮಾಡಿರ್ತಾರೆ. ಕಂಡೀಷನ್ ಹಾಕ್ತಾರೆ, ಮತ್ತೆ ಯಾವ ಅವಧಿ ಒಳಗಡೆ ಅದನ್ನ ಬಳಕೆ ಮಾಡಬಹುದು ಅಂತ ಅದಕ್ಕೆ ಎಕ್ಸ್ಪೈರಿ ಡೇಟು ಇರ್ತದೆ. ಯಾವತ್ ಮುಗಿದೋಯ್ತದೆ ಇನ್ನೊಂದ್ ವಿಷಯ ಕೇಳ್ಕೋ. ಈಗ ಅವ್ರು ಅಧಿಕಾರಿಗಳು ಏನ್ ಹೇಳ್ತಾರೆ, ಈ ತಿಂಗಳನಾಗ ಇಂತಿಂತದ್ದೇ ಬೆಳ್ಕೋಬೇಕು ನೀವು, ಈ ವಾತಾವರಣಕ್ಕೂ ಸೂಕ್ತವಾಗಿರೋದ್ನ ಅಂತ. ನೀನ್ ಅದನ್ನೇ ಬೆಳೆದ್ರೆ ಅದನ್ನೇ ರಿಯಾಯಿತಿ ದರದಲ್ಲಿ ಕೊಡ್ತಾರೆ ಬಿತ್ತನೆ ಬೀಜಗಳನ್ನ. ಈಗ ಕಮಲಕ್ಕನ್ನೇ ಕೇಳವ, ಕಮಲಕ್ಕ ಅವಾಗ ಅವಾಗ ಈ ನಮ್ದು ಕೃಷಿ ಹವಾಮಾನ ಕ್ಷೇತ್ರ ಇದೆಯಲ್ಲ, ಅವ್ರ ಪತ್ರಿಕೆಯಲ್ಲಿ ರೇಡಿಯೋದಲ್ಲಿ ಹೇಳ್ತಾ ಇರ್ತಾರೆ. ಈಗ ಕಮಲಕ್ಕ ಹೇಳವ, ಈಗ ಯಾವ್ಯಾವ ಭತ್ತ ತಳಿ ಈಗ ಬೆಳಿಬಹುದು? ಕಮಲಕ್ಕ ಅದೇನ ಪೇಪರ್ ನಾಗ ಬತ್ತದಲ್ಲಪ್ಪ, ಜೋರಾಗಿ ಹೇಳ್ತಿರ್ತಾಳೆ ಒಂದೊಂದ್ಸರ್ತಿ. ಆದ್ರೂ ನಿನ್ ಕಿವಿಗೆ ಬಿದ್ದಿಲ್ವಲ್ಲ, ಈಗ ಕೇಳಿಸ್ಕೊ. ಹೇಳಿ ಸುಮ್ನೆ, ಈಗ ಭತ್ತ ತಳಿ ಕೇಳಿಸ್ಕೊಳ್ಳೋಣ. ತನು MTU 1001, IR 30 864, IR 64 ಅಂತಾರಲ್ಲ ಅದು ರಕ್ಷಾ, MTU 1010, KRH 2 ಮತ್ತೆ KRH 4. ಅದನ್ನ ಈ ತಿಂಗಳಲ್ಲಿ ಬಿತ್ತನೆ ಮಾಡೋದು ಒಳ್ಳೇದಂತೆ. ನಿಲ್ಸವ ನಿನ್ ಮಾತ, ಸರಿಯಾಗಿ ಹೇಳಪ್ಪ. ಈಗ KRH 2 KRH 4 ಅಂತ ಕಮಲಕ್ಕ ಏನ್ ಹೇಳವಳೆ, ಅದು ಒಳ್ಳೆ ತಳಿಗಳು, ಸುಮಾರು ಜನ ಬೆಳೀತಾರೆ. ಆಯ್ತಾ, ಈ ದೃಢೀಕೃತ ಬಿತ್ತನೆ ಬೀಜನೂ ಸಹ ನಮ್ದು ಕೃಷಿ ಸಂಶೋಧನಾ ಕೇಂದ್ರ ಇಲ್ವೇನಪ್ಪ, ಮಂಡ್ಯದಲ್ಲೂ ಐತೆ, ನಾಗನಹಳ್ಳಿನಲ್ಲೂ ವಿಚಾರಿಸ್ಬೇಕು. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ಸಿಗ್ತದೆ, ಸರಿ. ಅದು ಒಳ್ಳೆಯ ತಳಿ, ಈ ಹಂಗಾಮಿಗೆ ಸೂಕ್ತವಾದ ತಳಿ ಅಂತ ಹೇಳ್ತಾರೆ. ಏನಂದ್ರೆ, ಸಸಿ ಮಡಿ ಎಲ್ಲ ಸರಿಯಾಗಿ ತಯಾರು ಮಾಡ್ಕೊಳ್ಬೇಕು, ಕೆಲವು ಕ್ರಮಗಳಿರುತ್ತೆ. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ರಾಜಣ್ಣ ಮುಖ್ಯವಾಗಿ ನೀನು ಹೇಳ್ತಾ ಇದ್ದೆ, ಎಲ್ಲ ಕೆಲವೆಲ್ಲ ಕಾಯಿಲೆ ಕಸಾಲೆ ಬಂದ್ಬಿಡ್ತದೆ ಅಂತ. ಅದಕ್ಕೆ ನೋಡಪ್ಪ, ಈ ಬೀಜೋಪಚಾರ ಇದ್ದೇ ಇದೆ. ಈಗ ಪ್ರತಿಯೊಂದು ಬೆಳೆಗೂ ಅದು ಸಣ್ಣದಿರುವಾಗಲೇ, ಸಸಿ ಇರುವಾಗಲೇ ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ತುಂಬೋದಕ್ಕೆ ಈ ಬೀಜೋಪಚಾರ ಅಂತ ಕ್ರಮಗಳು ಒಳ್ಳೆಯದು. ಹೌದು. ಆಮೇಲೆ ಸಸಿ ಇದ್ದಾಗಲೇ ಅದಕ್ಕೆ ಯಾವ್ದ್ಯಾವ, ಈಗ ಸಣ್ಣ ಮಕ್ಕಳಿಗೆ ಹಸಿ ಆರೋಗ್ಯ ತೊಂದರೆಗಳು ಜಾಸ್ತಿ ಅಲ್ವೇ, ನಾವು ಲಸಿಕೆ ಕೊಡ್ಸಕ್ಕಿಲ್ವಾ? ಇದು ಅದೇ ತರ ಕೆಲಸ ಮಾಡ್ತದೆ. ಮೊನ್ನೆ ದಿನ ಇವ್ ಮಗಳನ್ನ ಕರ್ಕೊಂಡು ಹೋಗಿ ಹಾಕ್ಸ್ಕೊಂಡ್ ಬರ್ನಿಲ್ವಾ ಮೊಮ್ಮಗ? ಸರಿ ಬಿಡು, ಆ ಬೀಜೋಪಚಾರ ಮಾಡದೇ ಇದ್ರೆ ಬೆಂಕಿ ರೋಗ ಬರ್ತದಲ್ಲ, ಬೆಂಕಿ ರೋಗ, ಅದನ್ನ ಯಾವ ಔಷಧಿಯಿಂದಲೂ ಹೋಗ್ಸಕ್ ಆಗಲ್ಲ. ನೀನು ಮಾತಾಡ್ತೀಯಲ್ಲ, ಅವ ನಿನ್ ಮೊಮ್ಮಗಳ ಕರ್ಕೊಂಡು ಹೋಗಿದ್ಲು ಅಂತ ಹೇಳ್ತಾವನಲ್ಲ, ನಿನ್ ಮಗಳಿಗೆ ಯಾವಾಗ ಮದುವೆ ಮಾಡದೆ? ಅಲ್ಲ, ನಮ್ ಪಕ್ಕದ ಮನೆ ರಾಜಕ್ಕ, ರಾಜಕ್ಕ ಇಲ್ವಾ, ರಾಜಕ್ಕನ್ ಮೊಮ್ಮಗಳನ್ನ ಕರ್ಕೊಂಡು ಹೋಗಿದ್ದೆ. ಸುಮ್ನೆ ಹಂಗ ಅನ್ಕೋಬಿಟ್ಟವನು, ಅಯ್ಯೋ ರಾಜಕ್ಕನ್ ಮಗಳು ನಂಗೆ ಮಗಳಿದ್ದಂಗೆ ಹೋಗ್ಲಿ ಬಿಡೋಣ. ಅದೇ ನಾನು ಅಕಲೆ ಮಾಡ್ತಿದ್ದಾನ, ಸರಿಯಾಗಿ ಹೇಳು, ರಾಜಣ್ಣಿದ್ನ ನಿನ್ ಮಗಳ ಮದುವೆ ಮಾಡ್ದಂಗ ಅಮ್ಲಕ್ಕ ಅವ್ನ ಮಗಳಿಗೆ ಮದುವೆ ಮಾಡಿದ್ರೆ ನಮ್ಗೆಲ್ಲ ಊಟ ಹಾಕಿಸ್ತಾ ಹಂಗೆ ಬಿಟ್ಬಿಟ್ಟಳ. ಈಗ ಡೌಟ್ ಈಗ ಏನಪ್ಪ ನೀನು? ಅದೇ ಡೌಟ್ ಆಗಿರೋದು ಕಣ್ಣಣ್ಣ, ಡೌಟ್ ಗಿವ್ಟ್ ಏನಿಲ್ಲ. ಈಗ ಬಿತ್ತನೆ ಬೀಜ ತರಕ್ ಯಾರು ಹೇಳಿದಿ ನೀನು? ಈಗ ನಮ್ಮ ಸಿದ್ದಣ್ಣ ರೆಡ್ಡಿ ರಮೇಶಂಗ ಎಲ್ ತರ ಕೇಳಿದಿ? ಅವ್ನು ತಂದು ಕೊಡ್ತಾನೆ ಕಣ್ಬಿಡು. ಅವನ್ ತಂದ್ ಕೊಟ್ಟಿದ್ ನೀನ್ ಹಾಕ್ಬಿಡೋದು. ಕತ ಕೇಳು ಸುಬ್ಬಣ್ಣ, ದಾರಿಲಾಗಿ ಇವ್ನು ಹೋಯ್ತಿದ್ನ, ಆ ಚೊರೆಯಿಂದ ರಮೇಶ ಬತ್ತಿದ್ನ, ಅವ ಏನೋ ಹೇಳ್ದ, ಓ ಇದೆ ಕಾಳಿನ ಜಮೀನ ನೀನೇನೋ ಮಾಡ್ತಿರೋದ್, ಈಗ ಈ ಇದು ಹೇಳೋರ ಅಧಿಕಾರಿಗಳು ಬೆಳೆದ್ಬಿಡು ಈ ಬಿತ್ತನೆ ಬೀಜನ ಹಾಕೊಂಡು ಅಂತ ಹೇಳೋನೆ, ಕೆಸಿ ತಂದು ಕೊಟ್ಬಿಡು ಅಂತ ಅವ್ನಿಗೆ ಹೇಗ್ಲೇ ಇರ್ಕೊಂಡ. ಈಗ ಈ ಏಳು ಸುಬ್ಬಣ್ಣ, ಈಗ ನಾನು ಅವನತ್ರ ತರ್ಸದ್ ಬೇಡವಪ್ಪ. ಅಪ್ಪ ನೀನು ತರ್ಸು, ಯಾರು ಬೇಡ ಅಂದರೆ ನಿನ್ ಕಾಸು ನಿನ್ ಸೋಕಿ, ಆದ್ರೆ ನೀನ್ ಏನ್ ತರಿಸ್ತೀಯ ಅದು ಸರಿಯಾಗಿರ್ಬೇಕು. ಅಂದ್ರೆ ಸರಿಯಾಗಿ ಆದ ಸರಿಯಾಗಿಲ್ಲ ಅನ್ನೋದು ಹೆಂಗ್ ಗೊತ್ತಾ? ಹೇಳನ್ನಲ್ಲಪ್ಪ, ದೃಢೀಕೃತ ಬಿತ್ತನೆ ಬೀಜ, ಬೀಜ ಪ್ಯಾಕೆಟ್ ಮ್ಯಾಗೆ ಬದಿರ್ತಾರೆ, ಇದ್ರ ಅದಕ್ಕೊಂದು ಹೆಸರು ಅಂತ ಇರ್ತದೆ, ತಯಾರು ಮಾಡಿದ ಸಂಸ್ಥೆ ಹೆಸರು ಇರ್ತದೆ, ಅದು ಯಾವ ಒಂದು ದಿನಾಂಕದೊಳಗಡೆ ಅದನ್ನ ಬಳಕೆ ಮಾಡಬೇಕು ಅಂತ ಇರ್ತದೆ. ಆಮೇಲೆ ಎಲ್ಲೇ ನೀನು ಖರೀದಿ ಮಾಡಿದ್ರು ಆ ಅಂಗಡಿಯವನಿಂದ ರಸೀತಿ ತಗೋಬೇಕು, ಅದು ಮುಖ್ಯ. ಈಗ ರಸೀತಿ ಕೊಡೋ ಅಂತ ಅಂಗಡಿಗೆ ಹೋಗಿದ್ರೆ ನೀನ್ ಕಳಿಸ್ದನು, ಸರಿ ಈಗ ಕಳಿಸ್ತೀನಿ ಬಿಡು, ಐದನ್ಗೆ ತಗೊಂಬಾ ಅಂತ. ಅಂಗಲಕರಣ ಅಲ್ಲಕ್ಕ ಬೀಜ ತರಕ್ ಹೋಗೋದಿಲ್ವಾ ಅಮ್ಮ ಅದಕ್ಕೆ. ಹಂಗಾರೆ ನೀನ್ ಇಷ್ಟ ಬಂದಿದ್ ಬೆಳೆ ಬೆಳೆದ್ ಬಿಡ್ತೀಯಾ, ಫಸ್ಟ್ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗು ಅಂತ ಸುಬ್ಬಣ್ಣ ಹೇಳ್ತಾ ಇರೋದು. ಸುಬ್ಬಣ್ಣ ಕೇಳ್ತಿರೋ ರಾಜಣ್ಣ, ಟಮಾಟೆ ಬೆಳೆಯಕ್ಕೆ ಇದು ಸೂಕ್ತವಾದ ಕಾಲವಾ? ಈಗ ಇವನ್ ಹೆಂಗೆ ಅಂದ್ರೆ, ಇವನಿಗೆ ರಸೀದಿ ಬೇಕು, ಅವನ್ ಬೀಜ ತಗೊಳ್ಳೋದು, ಇವನಿಗೆ ರಸೀದಿ ಕೊಡೋದು. ರಸೀದಿ ಮುಖ್ಯ. ರಸೀದಿ ಇಸ್ಕೊಳ್ಳೋದ್ರಿಂದ ಎಷ್ಟು ಉಪಯೋಗ ಅದೇ ಅಂದ್ರೆ, ಈಗ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟು ಬೆಳೆಯಲ್ಲಿ ಏನಾದ್ರು ಲಾಸ್ ಆಗೋಯ್ತು ಅಂದ್ರೆ ಬೆಳೆ ವಿಮೆ ಅಂತ ಮಾಡಿಸ್ಕೊತಾರಲ್ಲಪ್ಪ, ಅದೇನಾದ್ರು ಸಿಕ್ಬೇಕಾದ್ರೆ ಇವೆಲ್ಲ ಬೇಕಾಯ್ತವ. ಅಲ್ಲಕಯ್ಯ ಸುಬ್ಬಣ್ಣ ಎಡ್ಡ ಅನ್ಕೊಂಡ್ಬಿಟ್ಟಿದಾಯ. ಅಲ್ಲಕನಪ್ಪ ಈಗ ಪಟ್ಟಣದಿಂದ ಬಂದಿದ್ಯಾ, ಹಸಿ ಜೇಬು ತುಂಬದೆ ಹಂಗ ಆಡ್ಸತ್ತೆ ನಿಂಗೆ. ಏನ್ ಜೇಬ್ ತುಂಬೋದೆ ಅನ್ಬಿಟ್ಟು ಏನ್ ಹೇಳಿದ್ನಪ್ಪ ನಿನ್ಗ ನಾನು? ಅಲ್ಲ ಕಣ್ಣ, ನೋಡಿದ್ರೆ ಗೊತ್ತಾಗಿಲ್ವಾ? ಏನ ಡೌಟೇ ಇಲ್ಲ. ಈಗ ಈಗೇನ್ ಟೊಮೆಟೊ ಬೆಳಿದೀಯ ನೀನು? ಬೆಳಿಬೇಕು ಬೆಳಿ ಬೇಡ ಅನ್ನೋದ ನೀ ಹೇಳಪ್ಪ. ಈಗ ಈಗ ಟೊಮೆಟೊನು ಬೆಳಿಬಹುದು, ಆದ್ರೆ ರೈತರು ಯೋಚನೆ ಮಾಡ್ಬೇಕು. ಒಂದೇ ತರಕಾರಿನ ಎಲ್ಲರೂ ಬೆಳೆಯೋಕ್ಕಿಂತ ಮಾರುಕಟ್ಟೆನಲ್ಲಿ ಯಾವ್ದಕ್ಕೆ ಜಾಸ್ತಿ ಬೇಡಿಕೆ ಬರ್ತದೆ, ಯಾವ ಸಂದರ್ಭದಲ್ಲಿ ನೋಡ್ಕೊಂಡು, ಇವರೊಂಥರದ್ದು ಅವರೊಂಥರದ್ದು ಅವರೊಂಥರದ್ದು ಮುಂದೆ ಮೂರು ಜನಕ್ಕೆ ವ್ಯಾಪಾರ ಆಯ್ತದೆ. ಎಲ್ಲರೂ ಅದೇ ಕಾಸ್ಟ್ ನನಗೂ ಬೇಕು ಅನ್ಕೊಂಡು ಮಾಡಿದ್ರೆ, ಈಗ ಮೆಣಸಿನ್ಕಾಯಿನಲ್ಲೂ ಲಕ್ಷಾಧೀಶ್ವರ ಆಗದವರು ಇದ್ದಾರೆ. ಟೊಮೆಟೊ ಬೆಳೆದು ಲಕ್ಷಾಧೀಶ್ವರ ಆದವರು ಅವರೇ. ಈಗ ಟೊಮೆಟೊ ನೋಡಿದ್ರೆ ಕೆ ಜಿ ಅಷ್ಟಿರ್ತದೆ, ಮೆಣಸಿನ್ಕಾಯಿ ಇಷ್ಟಿರ್ತದೆ ಅಂತ ನೀನು ಹೇಳಕ್ಕೆ ಆಗಕ್ಕಿಲ್ಲ. ಅದು ನಿನ್ನ ಅದೃಷ್ಟ, ಬೆಳೆ ಚೆನ್ನಾಗಿ ಬಂದ್ಬಿಟ್ಟು ಅದಕ್ಕೊಂದು ಒಳ್ಳೆ ಮಾರುಕಟ್ಟೆ ಸಿಕ್ಬಿಟ್ಟ ಅಂದ್ರೆ ಈ ಬೆಳೆ ಆ ಬೆಳೆ ಅಂತಲ್ಲ, ಕೆಲವರೆಲ್ಲ ಮೆಣಸಿನ್ಕಾಯಿ ರಾಜರು ಅವರೇ ಅಲ್ವಾ ಕಮಲಕ್ಕ? ಟೊಮೆಟೊ ರಾಜರು ಅವರೇ, ಮೆಣಸಿನ್ಕಾಯಿ ರಾಜರು ಅವರೇ. ನೀ ಏನೋ ಟೊಮೆಟೊ ಬೆಳಿತೀನಿ ಅಂತ ಹೇಳ್ತಾ ಇದ್ದೆ. ಚೆನ್ನಾಗಿ ಹೇಳಿದೆ ಬಿಡು ಸುಬ್ಬಣ್ಣ. ನನಗ ರೌಡಿ ರಾಜ, ರಸ್ತಾ ರಾಜ, ಬಾಲೆ ರಾಜ ಗೊತ್ತಿತ್ತು, ಟೊಮೆಟೊ ರಾಜ, ಮೆಣಸಿನ್ಕಾಯಿ ರಾಜ ಗೊತ್ತಿರ್ಲಿಲ್ಲ ಕಣಪ್ಪ. ಹೌದ್ ಕಣಪ್ಪ, ಹಂಗೆ ನೀ ಟೊಮೆಟೊ ರಾಜ್ಞೆ ಆಗಯ್ಯಂತೆ. ಬೆಳೆದ್ಬಿಟ್ಟು ಬೆಳೆಯಕ್ಕಿಂತ ಮುಂಚೆ ಏನೇನ್ ಮಾಡ್ಕೋಬೇಕು ಅಂತ ಕೇಳ್ಕೊ ಸುಬ್ಬಣ್ಣ ಹತ್ರ. ಅದಕ್ಕೂ ಅದ ಎಂತ ರೋಗ ಬರ್ತವೆ. ಅದ್ ಯಾವ್ದೋ ರೋಗ ಸುಬ್ಬಣ್ಣ, ಅದು ಅದು ತಡವಾಗಿ ಬಂದದಂತಲ್ಲ, ಅದು ಯಾವ್ದು? ಅದು ವಸಿ, ಈ ತರ ವಾತಾವರಣ ಇದ್ರೆ ಏನಾಯ್ತದೆ, ಈಗ ಮಳೆನೂ ನಿರಂತರವಾಗಿ ಬರಕ್ಕಿಲ್ಲ, ಮದ್ ಮಧ್ಯ ವಸಿ ಹಿಂಗೆ ಬಿಸಿಲು ಇರ್ತದೆ, ಬಿಸಿಲು ಇರ್ತದೆ, ಮಳೆ ಇರ್ತದೆ, ಈ ರೀತಿ ಒಂದು ಮೋಡ ಕವಿದ ವಾತಾವರಣ ಅಂತ ಹೇಳ್ತಾರ ಅವರು. ಹಂಗಿದ್ದಾಗ ಕೆಲವು ರೋಗಗಳು ವಸಿ ಕಾಟ ಕೂಡ ಜಾಸ್ತಿ. ಈ ಟೊಮೆಟೊ ಬೆಳೆನಲ್ಲಿ ಅಂಗಮಾರಿ ರೋಗ ಅಂತ ಅದು. ಅದೇನಾಯ್ತದೆ ಅಂದ್ರೆ, ಎಲೆಗಳ ಕೆಳಗಡೆ ಒಳ್ಳೆ ಅದು ಬೂದು ಬಣ್ಣದ ಶಿಲೀಂಧ್ರ ಹಂಗ ಕಾಣುತ್ತೆ, ಬಿಳಿ ಪುಡಿ ಉದುರಿಸ್ದಂಗೆ. ಹಿಂಗ ಎಲೆ ಮೇಲ್ಗಡೆ ಹಸರೇ ಇರ್ತದೆ, ಹಿಂಗ ಮಗ್ಚಾಕಿ ಹಿಂಗ ನೋಡಿದ್ರೆ ಬಿಳಿ ಪುಡಿ ಅಂಟ್ಕೊಂಡಂಗೆ ಇರ್ತದೆ. ಕೈ ಏನಾರು ಮುಟ್ಟಿದ್ರೆ ಕೈಗೂ ಒಳ್ಳೆ ರಂಗೋಲಿ ಪುಡಿ ಮೆತ್ಕೊಂಡಂಗೆ ಮೆತ್ಕೊಳ್ತದೆ. ನಮ್ಮ ಅಂಗಿಯ ಸೋಪಲ್ಲಿ ತೊಳೆದು ಬಿಟ್ಟು ಒಣಗಾಕ್ಬಿಟ್ರೆ ಸೋಪ್ ನೀರ್ನೆಲ್ಲ ಸರಿಯಾಗಿ ಹಿಂಡಿಲ್ಲ ಅಂತಂದ್ರೆ ಗೊತ್ತಪ್ಪ. ಹಂಗ ನಿಮ್ ಅಂಗಿ ಒಗೆಯೋರು ಯಾರು? ನೀನೇನ ತಾನೇ ಇರ್ಬೇಕು, ಅದಕ್ಕೆ ಚೆನ್ನಾಗಿ ಹೇಳ್ಕೊತಾ ಇರೋದು. ತಪ್ಪವ ತಪ್ಪು ಅಂತ ಯಾರು ಹೇಳಿದ ಅಂದ್ರೆ, ನೀನ್ ಎಷ್ಟ್ ಚೆನ್ನಾಗಿ ಒಗಿತಾ ಇದೀಯ ಅಂತ ಹೇಳಿದೆ. ಬಿಸಿ ಹಂಗಲ್ಲದು, ಇಲ್ಲೇ ಇದ್ದಿದ್ರೆ ಅಟ್ಟಿಯವ್ರ ಕೈಲಿ ಒಗ್ಸಿರೋನು. ಪಟ್ಟಣಕ್ಕೆ ಹೋಗಿದ್ನಲ್ಲ, ಅಲ್ಲೇ ಕೊಟ್ರು ಇವ್ನ್ಗೆ, ಅಲ್ಲೇ ಒಕ್ಕತ್ತಿದ್ದೇವ್ನು. ಅದಕ್ಕೆ ರೂಢಿಯಾಗಿರೋದು. ನಮ್ ನಮ್ ಕೆಲ್ಸ ನಾವ್ ಮಾಡ್ಕೋಬೇಕು. ಒಳ್ಳೇದು ಕಣ್ ಹೇಳು. ಈಗ ಇವನು ಗೊತ್ತಿರೋದ್ರಿಂದ, ಇವನ್ ಟೊಮೆಟೊ ಬೆಳೆದ್ರು ರಾಜಣ್ಣ, ಹಂಗಮಾರಿ ರೋಗ ಬರದೇ ಇರೋ ಹಂಗೆ ನೋಡ್ಕೋತಾನೆ. ಗೊತ್ತದೆ ಗೊತ್ತದೆ. ಆಮೇಲೆ ಇದಕ್ಕೂ ಕೆಲವೆಲ್ಲ ಈಗಾಗಲೇ ಕೆಲವರು ಬೆಳೆದಿರ್ತಾರೆ, ಈ ತರದ ಏನಾದ್ರು ತೊಂದರೆ ಇದ್ರೆ ಅವರು ಹತ್ತಿರದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರ, ತೋಟಗಾರಿಕೆ ಕೇಂದ್ರಗಳಿಗೆ ಹೋದ್ರೆ ಅವ್ರು ತಿಳಿಸ್ಕೊಡ್ತಾರೆ ಔಷಧಿ ಅದೇ. ಆದ್ರೆ ವಸಿ, ನಾವು ನಿಗಾ ಮಡಗಬೇಕು ಅವುಗಳಿಗೆಲ್ಲ, ಬೀಜೋಪಚಾರ ಮಾಡೋದು. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಈ ತರಕಾರಿ ಬೆಳೆಯೋರು ಕಮಲಕ್ಕ, ನರ್ಸರಿಗಳು ಕೆಲವು ಇರ್ತವೆ, ಅವ್ರಿಗೆ ಹೋಗ್ಬಿಡೋದು, ನನಗೊಂದು 1,000 ಗಿಡ ಬೇಕು ಅಂದ್ಬಿಡೋದು. ಕೆಲವರು ಬುದ್ಧಿವಂತರಾಗಿ ನನಗೆ ಇದೇ ಕಂಪ್ನಿದು ಹಿಂಗೆ ಬೆಳೆಸ್ಕೊಡು ಅಂತಲೂ ಹೇಳ್ತಾರೆ. ಇನ್ನು ಕೆಲವರು ನಮ್ಮ ಡೌಟೇಸ್ ಅಂತಾರ, ಏ ನನಗೊಂದು ಬೇಕಾಗಿರೋದೊಂದು 500 ಅಲ್ಲಿ ಉಳಿದಿದ್ರೆ ತಂದ್ಬಿಡತ್ಲಾಗಿ ಅಂದ್ಬಿಟ್ಟು ಹಂಗೆ. ಅದೇನು ಅದು ನಮಗೆ ಗೊತ್ತಿರಬೇಕು, ಅಲ್ಲೇನಾರು ಮಿಸ್ಟೇಕ್ ಆಗ್ಬಿಟ್ರೆ ತರಕಾರಿ ಬೆಳೆಗಳು ಫೇಲ್ ಆಯ್ತವೆ. ಆಮೇಲೆ ಈಗ ರಾಜಣ್ಣ ಹೇಳಿದ್ದು ಒಂದು ಒಳ್ಳೆ ವಿಚಾರನೇ, ನಾವು ರಸೀತಿ ಮಡಗಬೇಕು. ರಾಜಣ್ಣ, ರಸೀತಿ ಅಷ್ಟೇ ಅಲ್ಲ, ಆ ಬೀಜದ ಪ್ಯಾಕೆಟ್ ಬಂದಿರ್ತದಲ್ಲ ಅದನ್ನು ಮಡಗಿರ್ಬೇಕು. ಬೀಜದ ಪ್ಯಾಕೆಟು, ಅದಕ್ಕೇನಾರು ದಾರ ಗಿರ ಕಟ್ಟಿದ್ರೆ, ದೊಡ್ಡ ದೊಡ್ಡ ಚೀಲದಲ್ಲಿ ಏನಾರು ಬೀಜ ತಗೊಂಡಿದ್ರೆ ಅದಕ್ಕೊಂದು ಟ್ಯಾಗ್ ಎಲ್ಲ ಹಾಕಿರ್ತಾರೆ. ಎಲ್ಲ ಮಡಕ್ ತಿನ್ಕೊಂಡು ಹೇಳು ಸುಬ್ಬಣ್ಣ, ಯಾಕೆ ಗೊತ್ತಾ ಈ ಆನ್ಲೈನ್ ಆಗಿ ತರಿಸ್ತೀವಲ್ಲ ನಾವು, ಅದೇನ ಸರಿ ಇಲ್ಲ ಅಂದ್ರೆ ವಾಪಸ್ ಕಳ್ಸಕ್ಕೆ ಕವರ್ನ ಹಂಗೆ ಮಡಗಿರ್ಬೇಕಲ್ಲ. ಪೈಪ್ ಲೈನ್ ಗೊತ್ತಿತ್ತು ಕಪ್ಪ, ನಿಮ್ಗೆಲ್ಲ ಗೊತ್ತಾಗ ಜಮೀನಿಗೆ ಪೈಪ್ ಲೈನ್ ಹಾಕ್ಸಿದ್ಯಲ್ಲ ಅದು ಮಾಡಿರೋದು ಒಂದೇ ಕೆಲಸ, ಅದಕ್ಕೆ ಅಷ್ಟೇ ಗೊತ್ತು. ನಮ್ ರಾಜಣ್ಣ ಹಂಗಲ್ಲ ಅಲ್ಲ ಕಣವ, ಇವನ್ ಇನ್ನು ತರ್ಸದ್ರಲ್ಲ ಅವನೇ, ಇವನ್ ನೋಡಿದ್ರೆ ವಾಪಸ್ ಎಲ್ಲ ಮಡಿಕಬೇಕು ಅಂದಿಲ್ಲ. ಅದಕ್ಕೆ ಹೇಳದೆ ಸುಬ್ಬಣ್ಣ ಈಗ ಅದೇನ ಹೇಳ್ತಿದ್ದಲ್ಲಪ್ಪ ಮುಂದುವರ್ಸು ನೀನು. ಈಗ ಅದೇ ನೋಡಪ್ಪ ಇದೆ. ಆಮೇಲೆ ಕಮಲಕ್ಕ ಅದೇನವ ಅದೇನೋ ಹೇಳ್ತಿದ್ರು ಸೈನಿಕ ಹುಳು ಅಂತ, ನೀನ್ ಯಾರಿಗೋ ಜೊತೆ ಮಾತಾಡ್ತಾ ಇದ್ದೆ ಮೊನ್ನೆ. ಸೈನಿಕ ಸೈನಿಕ ಹುಳು, ಏನವ ಅದು? ಮುಸ್ಕಿನ ಜೋಳಕ್ ಬತ್ತದಂತೆ ಕಣ್ಣ. ಅದ್ ಹೆಂಗೆ ಅಂದ್ರೆ ಅಲ್ ಜೋಳ. ಅದೇನಾಯ್ತದಂತೆ, ನೀನ್ ಇವತ್ ಸಾಯಂಕಾಲ ನಿನ್ ಜಮೀನಿಂದ ಮನೆಗೆ ಹೋಯ್ತಿಯ, ಬೆಳೆ ನೋಡ್ಕೊಂಡು ಹೋಗಿರ್ತೀಯ, ಬೆಳಿಗ್ಗೆ ಬರೋ ಅಷ್ಟ್ರಲ್ಲಿ ನಿನ್ ಬೆಳೆಯ ಇರಲ್ಲ ಅಲ್ಲಿ. ಅದ್ ಹೆಂಗೆ ಅಂದ್ರೆ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಬರ್ತಾವಂತೆ. ಅದಕ್ಕೆ ಸೈನಿಕರು ಅಂತ ಕರೆಯೋದು. ಸೈನಿಕರು ಬಂದಂಗ್ ಬಂದು ಒಂದ್ ರಾತ್ರಿಲಿ ಇಡೀ ಜಮೀನ ಕತ್ರಿಸ್ತಂಗೆ, ಕತ್ರಿಸ್ಕೊಂಡ್ ಕತ್ರಿಸ್ಕೊಂಡ್ ಎಲೆ ತಿನ್ಕೊಂಡ್ ಹೊಟ್ಟೋಯ್ತವೆ ಹಂಗೆ ಮುಂದಿನ ಜಮೀನ್ಗೆ. ತಡೆಗಟ್ಟಬೇಕಾದ್ರೆ ಏನ್ ಮಾಡ್ಬೇಕು ಸುಬ್ಬಣ್ಣ? ಈಗ ಸೈನಿಕ ಹುಳು ಹೆಂಗೆ ಅಂದ್ರೆ ಅವುಗಳು ನಾವು ಹೇಳ್ತಿದ್ವಿ ನೋಡಿ ಅವತ್ತು, ಈಗ ನಮ್ಮ ಜಮೀನಲ್ಲೇ ಮಣ್ಣೊಳಗೆ ಹಾಕ್ಬಿಟ್ಟು ಅದೇನೋ ಮಾಡ್ಬೇಕು ಅದೇನೋ ಹೇಳ್ತಿದ್ರಲ್ಲಪ್ಪ, ನಮ್ಮ ಜಮೀನ್ ಹತ್ರನೇ ಕಳೆ ಸಸಿಗಳಿರ್ತವೆ, ಅಲ್ಲಿ ಅವುಗಳು ಹಿಂಗೆ ಆಶ್ರಯ ಪಡೆದಿರ್ತವೆ, ನಮಗೆ ಗೊತ್ತಾಗಕ್ಕಿಲ್ಲ. ಅವುಗಳಿಗೆ ಹೆಂಗೆ ಅಂದ್ರೆ ಕೆಲವೊಂದು ಕ್ರಿಮಿ ಕೀಟಗಳು ಡೌಟೆಸ, ಅದ ಹೆಂಗೆ ಅಂದ್ರೆ ಅವು ಸರಿಯಾದ ಒಂದು ಸಮಯಕ್ಕೆ ಚಿಗಿತ್ಕೊಳ್ತವೆ. ಈಗ ಮೋಡ ಕವಿದ ವಾತಾವರಣ, ಈ ಉಷ್ಣಾಂಶ, ಈ ತೇವಾಂಶ ಅಂದ್ರೆ ಅವಕ್ಕೆ ಖುಷಿ, ಆಗ ಅವು ಚಟುವಟಿಕೆ ಜೋರು. ಅಲ್ಲೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಪುನಃ ತಂಪಾಡಿಗೆ ತಾವಿರ್ತವೆ. ಅವಕ್ಕೆ ಅದಕ್ಕೆ ಅನುಕೂಲಕರವಾದ ವಾತಾವರಣ ಏನಾದ್ರು ಸಿಕ್ಬಿಟ್ರೆ ಇವುಗಳು ನುಗ್ಬಿಡ್ತವೆ. ನುಗ್ಬಿಡೋದೇನೋ ಕಮಲಕ್ಕ ಹೇಳಿಲ್ವಾ, ಅದಕ್ಕೆ ಯಾಕೆ ಸೈನಿಕ ಹುಳು ಅಂದ್ರೆ ಒಂದು ಸೈನ್ಯ ಬಂದಂಗೆ. ಅದು ಈಗ ಒಂದು ಸೈನ್ಯ ಅಂದ್ರೆ ಶತ್ರು ಪ್ರದೇಶಕ್ಕೆ ಒಂದು ಸೈನ್ಯ ನುಗ್ಗಿ ಹೋದ್ರೆ ಏನು ಮಾಡುತ್ತೆ, ಪೂರ್ತಿ ನಿರ್ನಾಮ ಮಾಡಿ ಮುಂದಕ್ಕೆ ಹೋಗುತ್ತಲ್ಲ ಹಂಗೆ. ಅದು ಈ ಕಡೆಯಿಂದ ಆ ಕಡೆಯಿಂದ ಆ ಕಡೆಯಿಂದ ಅಲ್ಲಿ ಅಂದ್ರೆ ಒಮ್ಮೆಗೆ ಉತ್ತರಿಸ್ಬಿಡ್ತದೆ. ನೀ ಬೆಳಿಗ್ಗೆ ಹೋದ್ರೆ ಕಣ್ಣ ಎಲ್ಲ ಮಣ್ಣ ಕಲರ್ ಇರ್ತದಂತೆ ಜಮೀನು, ಅಂದ್ರೆ ಲದ್ದಿ ಹಾಕ್ಬಿಟ್ಟು ಹೋಗ್ಬಿಡ್ತವೆ. ಅದಕ್ಕೆ ಲದ್ದಿ ಹುಳು ಅಂತಾರೆ, ಅದಕ್ಕೆ ಲದ್ದಿ ಹುಳು ಅಂತ ಹೇಳ್ತಾರೆ. ನಾನು ಸ್ಯಾನೆ ವರ್ಷ ಆಗ್ಬಿಟ್ಟಿತ್ತು ಇದನ್ನೆಲ್ಲ ಕೇಳಿ, ಇವು ಇದೆಲ್ಲ ವಸ್ತು ಕವ ನಂಗೆ. ಇದಕ್ಕೆ ಏನ್ ಗೊತ್ತಾ ರಾಜಣ್ಣ, ಈಗ ಕೆಲವು ನಮ್ಮ ಪ್ರದೇಶಗಳಲ್ಲಿ ಇದು ಸಹ ಹೊರಗಡೆಯಿಂದ ಬಂದಿದ್ದೆ, ಅದಕ್ಕೆ ಫಾಲ್ಸ್ ಆರ್ಮಿ ಅಂತ ಹೇಳ್ತಾರೆ ಹಿಂಗೆ ಇಂಗ್ಲಿಷ್ ಅಲ್ಲಿ. ಫಾಲ್ಸ್ ಆರ್ಮಿ ಅಂತ ಈ ಪಾರ್ಥನೇಮ್ ಗಿಡ ಬತ್ತಲ್ಲ ಹಂಗೆ, ಇದು ಹೊರಗಡೆಯಿಂದ ಬಂದಿದ್ದು ಈ ದೇಶದಿಂದ. ಆಮೇಲೆ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈಗ ಕೆಲವೊಂದು ಪ್ರದೇಶಗಳಲ್ಲಿ ಇರ್ತವೆ, ಈಗ ನಮ್ಮ ಮೈಸೂರು ಜಿಲ್ಲೆಯಲ್ಲೆಲ್ಲ ಕೆಲವು ತಾಲೂಕುಗಳಲ್ಲಿ ಹಿಂದಿನ ವರ್ಷಗಳಲ್ಲಿ ಅದು ಬಂದಿದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಕೆಲವೊಂದು ವಿಚಾರಗಳನ್ನು ಗಮನಿಸ್ಬೇಕು. ಹಂಗೇನೆ ಆಮೇಲೆ ಇದು ಮುಖ್ಯ ಏನು ಅಂದ್ರೆ, ಇದು ಎಲ್ಲರೂ ಸೇರ್ಕೊಂಡು ಮಾಡ್ಬೇಕು. ನಾನು ಮಾಡ್ಕೋತೀನಿ, ಅವನ್ ಮಾಡ್ಲಿ ಬಿಡ್ಲಿ ಅನ್ನಕ್ ಆಗಿಲ್ಲ. ಯಾಕಂದ್ರೆ ಅವನ್ ಜಮೀನಿಗೆ ಬಂದಿದ್ದು ನನ್ನ ಜಮೀನಿಗೆ ಬಂದೇ ಬರ್ತದೆ. ಹಂಗಾಗಿ ಸಾಮೂಹಿಕವಾಗಿ ಬಂದ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಭೂಮಿ ಇರೋರು, ಅವರೇನಾರು ಈ ಬೆಳೆ ಬೆಳಿತಿದ್ದೀನಿ ಅಂದ್ರೆ ಇದನ್ನ ಮಾಡ್ಬೇಕು. ಆಮೇಲೆ ಈ ಕಮಲಕ ಹೇಳಿದ್ ನಿಜ, ಮುಸ್ಕಿನ ಜೋಳ ಅಂತ, ಮುಸ್ಕಿನ ಜೋಳ ಅದಕ್ಕೆ ತುಂಬಾ ಪ್ರೀತಿ. ಹಾಗಂತ ಮುಸ್ಕಿನ ಜೋಳ ಇಲ್ಲ, ಹೇ ಅವನ್ ಮುಸ್ಕಿನ ಜೋಳ ಹಾಕಿದ ರಾಜಣ್ಣ ಅವನ್ ತಿಂದೋಗ್ಲಿ ಬಿಡು, ನಾನ್ ಬೇರೆ ಭತ್ತ ಹಾಕಿದೀನಲ್ಲ ಅಂದ್ರೆ ಹಂಗಾಕಿಲ್ಲ. ಮುಸ್ಕಿನ ಜೋಳ ಸಿಕ್ನಿಲ್ವ ಭತ್ತೇ, ನಾವು ಬರೀ ಮುಸ್ಕಿನ ಜೋಳ ಹುಡ್ಕೊಂಡು ಎರಡು ಜಮೀನ್ ದಾಟ್ಕೊಂಡು ಅಲ್ಲೋಯ್ತದೆ ಅಂತ ಅನ್ನಕ್ ಹಾಕಿಲ್ಲ. ಒಟ್ಟಿನಲ್ಲಿ ಸುಬ್ಬಣ್ಣ, ನನ್ ಜಮೀನು ಚೆನ್ನಾಗದೆ ಅವನ್ ಜಮೀನ್ ತಿನ್ಕೊಂಡ್ಬಿಡ್ತು ಅನ್ನಂಗಿಲ್ಲ. ಈಗ ಕಳ್ಳರು ಒಂದ್ ಹಳ್ಳಿಗ್ ನುಗ್ಗಿದ್ರು ಅಂತಂದ್ರೆ ನಮ್ಮ ಹಳ್ಳಿಗ್ ಬರಲ್ಲ ಅಂತಲ್ಲ, ನಾಳೆ ನಮ್ಮ ಹಳ್ಳಿಗೂ ಬರ್ಬೋದು. ನಾಳೆ ನಮ್ ಜಮೀನು ಡೌಟ್ ಇಲ್ಲ ಬಿಡು. ಮತ್ತೆ ಈಗ ಅದೇನೋ ನಮ್ ಕಮಲಕ್ಕ ಅದೇನೋ ಈ ಕ್ವಾಣೆ ದಿಕ್ ನೋಡ್ತಿದ್ದ, ಏನವ ಅದೇನ್ ಇಟ್ಟಿದ? ಏ ಇಟ್ಟಿದೀನಿ ಕಣ್ಣ, ಮೊನ್ನೆ ಮೊದಲನೇ ಶ್ರಾವಣ ಶುಕ್ರವಾರ ದೇವ್ರಿಗೆ ಪೂಜೆ ಮಾಡಿದ್ನಲ್ಲ, ತಂಬಿಟ್ ಮಾಡಿದೀನಿ, ಜೊತೆಗೆ ಒಂದಿಷ್ಟು ಕುರುಕ್ಲು ಮಾಡಿದೀನಿ ಕೊಟ್ಟೇನು. ಅದೇನು ವಸಿ ಸುಬ್ಬಣ್ಣ ಏನೋ ಹೇಳ್ತಾವ್ ಕೇಳಿಸ್ಕೊಂಡು ಹೋಗೋಣ ಅಂತ ಕುಂತ್ಕೊಂಡೆ. ಅಲ್ಲ ಕಣಪ್ಪ, ಅದೇನೋ ಹೇಳ್ತಿದ್ರು ರಂಗಣ್ಣ ಮಾಸ್ಟ್ರು ಎಲ್ಲ ಮಾವನಣ್ಣ ಬಿಟ್ಟಾಗ ನೀವೆಲ್ಲ ಹೋಗಿ ಎಲ್ಲ ತಂದ್ರಂತೆ ವಸಿ, ಗಿಡ ಎಲ್ಲ ಸವರ್ಬೇಕು ಬನ್ನಿ ಅಂದ್ರೆ ನೀವು ಇವತ್ ಬತ್ತೀನಿ ನಾಳೆ ಬತ್ತೀನಿ ಅಂತಿದ್ದೀರಂತಲ್ಲ. ಯಾರು ಯಾರನ್ನ ಕರ್ದ ನಮ್ ರಂಗಣ್ಣ? ಯಾರ್ಯಾರು ಮಾವಿನಣ್ಣು ತಿಂದ್ರೆ ಅವ್ರನ್ನೆಲ್ಲ ಕರೆದ? ಅಲ್ಲಕಪ್ಪ ನಮಗ್ ಮಾವಿನಣ್ಣು ಸಿಕ್ಕಿಲ್ಲ ಅಕ್ಕಪ್ಪ. ಓ ರಾಜಣ್ಣ ನಿಂಗ್ ಸಿಕ್ಕಿತ್ತ? ಹಾಲ್ ಕಮಲಕ್ಕ, ಮಾವಿನಣ್ಣು ನಾವು ತಿಂದಿಲ್ಲ ಅಂತ ಹೇಳ್ತಿರೋದು, ಮಾವಿನಣ್ಣು ಸಿಕ್ಕಿಲ್ಲ ಅಂತ ಹೇಳ್ತಿಲ್ಲ. ಅಲ್ಲಕ್ಕ ತಂದ್ಕೊಡ್ರೆ ತಾನೇ ತಿನ್ನೋದು, ಕಟ್ಟಿ ತಗೊಂಡೋಗಿ ಕೊಟ್ಬಿಟ್ಟು ಅದೇನೋ ಹೇಳ್ತಾವ್ ನಂಗೆ. ಸುಮ್ನೆ ಅವ್ರ ತೋಪಲ್ಲೆ ನೀನ್ ದಿನ ಆಸೋಬೇಕಾದ್ರೆ ನೀ ಹಣ್ ಕಿತ್ಕೊಂಡ್ ತಿಂದಿದ್ದ ಅವ್ರು ನೋಡವ್ರೆ. ಇಲ್ಲಕ್ಕ ಪಾಪ ರಂಗಣ್ಣನ ಹೊಲದಲ್ಲಿ ಬೆಳೆದಿರೋದು ಇದಕ್ಕೆ ಅದು ಮಾವನ ಹಣ್ಣ ನೀನ್ ಬುಟ್ಟಿಗಟ್ಲೆ ಕಿತ್ಕೊಂಡೆ ಅಂತ ಅವ್ರು ಹೇಳ್ತಾ ಇಲ್ಲ. ಹೋಯ್ತಾ ಬರ್ತಾವ ಒಂದೊಂದು ಹಣ್ಣು ನಾನು ಅದನ್ನ ಮುಟ್ಟಿಲ್ಲಕ್ಕ. ರಂಗಣ್ಣ ಅವ್ರ ಜಮೀನಿನಲ್ಲಿ ಆ ಮಾವನ ಎಲೆ ಸಾವಿರಕ್ಕೆ ಒಬ್ರು ಹೋದ್ರೆ ಸಾಕಾಗಿಕ್ಕಿಲ್ಲ. ಅದಕ್ಕೆ ಇನ್ನೊಂದ್ ಇಬ್ರು ಹೇಳಿ ಬತ್ತೀನಿ ಅಂತ ಹೇಳಿದ್ದೆ ನಾನು. ಯಾರು ಹೇಳಿಲ್ಲ ಅವ್ರು, ಯಾರು ಸಿಕ್ಕಿಲ್ಲ ಅನ್ನಂಗದೆ. ಸಾಂಜಿಗೆ ನಾನೇ ಹೋಯ್ತೀನಿ. ಈಗ ರಾಜಣ್ಣ ಹಿಂಗೆ ಗೊತ್ತಾ, ಮಾವು ಮಾವು ಒಂದೇ ಅಲ್ಲ, ನಾವು ಹಣ್ಣಿನ ಗಿಡಗಳು ಯಾವುದೇ ಆಗ್ಲಿ ನಾವೇನ್ ಅನ್ಕೊಳ್ತೀವಿ, ಹಣ್ಣದೆಲ್ಲ ಫಸಲು ಮುಗೀತು, ಈ ವರ್ಷದ ಫಸಲು ಇಷ್ಟೇ ಕಣಪ್ಪ, ಇನ್ನೆಲ್ಲ ಒಂದೋ ಎರಡೋ ಉಳಿದವೆ ಅಷ್ಟೇ ಮುಗೀತು, ಇನ್ನು ಮುಂದಿನ ವರ್ಷ ತನಕ ಮಾತಾಡೋಂಗಿಲ್ಲ ಅಂತ ಬಿಡೋಂಗಿಲ್ಲ. ಆಮೇಲೂ ಸಹ ಆ ಮರದ ಬೆಳವಣಿಗೆಗಳು ಆಗ್ತಾ ಇರುತ್ತೆ. ಆ ಬೆಳವಣಿಗೆಗಳು ಒಂದು ನಿಯಂತ್ರಿತ ರೀತಿನಲ್ಲಾದ್ರೆ ಗಿಡಕ್ಕೂ ಒಳ್ಳೇದು, ಮುಂದಿನ ಫಸಲ್ಗೂ ಅನುಕೂಲ ಆಯ್ತದೆ. ಕಾಯಿ ಹೂ ಬಿಡೋದಕ್ಕೆ, ಕಾಯಿ ಕಚ್ಚೋದಕ್ಕೆ ಎಲ್ಲ ಅನುಕೂಲ ಆಯ್ತದೆ. ನಾವು ಈ ವರ್ಷದ ಕತೆ ಮುಗೀತಲ್ಲ, ಹೆಂಗಾರ ಬೆಳ್ಕೊಳ್ಳಿ ಅಂದ್ರೆ ಅಡ್ಡ ದಿಡ್ಡಿ ಬೆಳ್ಕೊಂಡು ಹೋದ್ರೆ ಅದು ಪ್ರಯೋಜನಕ್ಕೆ ಬರಕಿಲ್ಲ. ಈಗ ನಾನು ನೋಡಿವಿನಿ ಈ ಕಾಫಿ ತೋಟಗಳಲ್ಲಿ ಕಮಲಕ, ಈ ವರ್ಷದ್ದೆಲ್ಲ ಕಟಾವ್ ಆಯ್ತು ಅಂದ್ರೆ ಅವ್ರು ಸುಮ್ನೆ ಕೂರಕ್ಕಿಲ್ಲ, ಆ ಗಿಡಕ್ಕೆ ಅವರು ಕಪಾತ್ ಮಾಡ್ತಾರೆ. ಎಲ್ಲ ಬೇಡದೆ ಇರೋ ಅಂದ್ರೆ ಎಷ್ಟು ಕೊಂಬೆಗಳು ಬೇಕೋ ಅಷ್ಟು ಉಳಿಸ್ಕೊಂಡು ಅದು ಉಚ್ಚ ಬಟ್ಟೆ ಬೆಳೆದಿದ್ರೆ ಅದನ್ನೆಲ್ಲ ಸವರೋದು. ಆ ಗಿಡಕ್ಕೆ ಒಂದು ಸೇಪ್, ಒಂದು ಆಕಾರ ಆಕಾರ, ಅದು ಆ ಆಕಾರದಲ್ಲಿದ್ರೆ ಏನಾಯ್ತದೆ, ಈ ಸೂರ್ಯನ ಬೆಳಕು ಎಲ್ಲ ಗಿಡದ ಮೇಲೆ ಸಂಪೂರ್ಣವಾಗಿ ಬೀಳ್ತದೆ, ಆದ್ರೆ ಬೆಳವಣಿಗೆ ಉತ್ತಮ ಆಗುತ್ತೆ, ಮುಂದಿನ ಫಸಲ್ಗೆ ಅನುಕೂಲ ಆಯ್ತದೆ. ನಾವು ಸುಮ್ಮನೆ ಗಿಡನ ಹೆಂಗೋ ಬೆಳ್ಕೊಂಡ್ಬಿಟ್ರೆ ಅದು ಗಿಡ ಬೆಳೀತದೆ ಹೊರತು ನಮಗೆ ಫಲ ಸಿಗಕ್ಕಿಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಇವತ್ತು ಈ ಕೆಲಸ ಮುಗೀತು ಅಂದರೆ ಇನ್ನೊಂದು ಎರಡು ದಿನ ಬಿಟ್ಕೊಂಡು ಮಳೆ ಇರಲಿ ಹೆಂಗಾರು ಇರಲಿ ಆ ಕೆಲಸ ಮಾಡಲೇಬೇಕು, ಗಿಡ ಸವರೋ ಕೆಲಸ ಮಾಡಲೇಬೇಕು. ಇದು ಎಲ್ಲ ಬೆಳೆಗಳಿಗೂ ಅನ್ವಯಿಸುತ್ತೆ, ಮಾವೊಂದಕ್ಕೂ ಹಂಗೇನೆ. ಈಗ ನಿನ್ನ ಗಂಡು ಸಿಕ್ಕಿಲ್ವಾ, ಬಿಡಪ್ಪ ಇವನ್ನ ಕರಿಬೇಡ. ಆಗರೆ ನಾನು ಆ ದೀಟ ಹೇಳ್ತೀನಿ, ರಂಗಣ್ಣ ಬೆಳೆಸಿರೋ ಮಾವಿನ ಹಣ್ಣ ಒಂದು ತುಂಡುವ ಬಾಯಿಗೆ ಹಾಕಿ ಹೋಗ್ಲಿ ಬಿಡು, ಈಗ ತಿಂದೇ ಇದ್ರೆ ಹೋಗಿ ಸಹಾಯ ಮಾಡಕ್ಕೇನು. ಸುಳ್ಳು ಹೇಳ್ದಾರಿ, ಏನಿನ್ ಅದೇ ತೋಪಲ್ ಬರೋದ್ ನಾನು ನೋಡಿದೀನಿ. ಈಗ ಹೋಗ್ಬಿಟ್ಟು ಸವ್ರಬಿಟ್ ಬಾ, ಮುಂದಿನ ಫಸಲಿಗೆ ನಿನಗೆ ಒಂದು ಕಣ್ಣು ತಿಂದ್ರೆ ಮಾತ್ರ ಎಲ್ಲ ಸವರ್ಬೇಕು ಅಂತಿದ್ದ. ಹಂಗ ಹೇಳು ರಾಜಣ್ಣ, ನಾ ಬರ್ತೀನಿ ಹಂಗ ಹೇಳು. ಹಣ್ಣು ತಿಂದ್ರೆ ನೀ ಬರಬಾರ್ದ ಅಂತಂದ್ರೆ ಬಾ, ಎಲ್ಲ ಸವರಾದ್ಮೇಲೆ ಅಲ್ಲೇ ಕೊಡ್ಸಿದ ನೋಡ. ನನಗ ಇದು ಯಾವ್ದು ಅದೇನ ತಂದ್ಬಿಟ್ ಮಾಡಿದಳ ಅಂತಳ ನಮ್ ಕಮಲಕ ವಾಸನ ಹೊಡಿತಾ ಅದ ತಂದಿಡವ ತಂಬಿಡ್ತಿದ್ರೆ ಇನ್ನೊಂದು ಶಕ್ತಿ ಬರ್ತದೆ. ನೀ ತಂಬಿಡ್ತಿಂದ್ರೆ ಶಕ್ತಿ ಬರ್ತದೆ ಅಂದ್ರೆ ಈಗ್ಲೇ ತತ್ತಿನಿ ರಾಣ. ತಂದಿಡವ ಇಲ್ಲಿ ಪಡ್ಸಾಲಲ್ಲಿ ತಿಂತ ತಿಂತ ಮಾತಾಡಮ್ಮ ಮಾತಾಡ್ತಾ ಆಡ್ತಾ ತಿಂತಾ ಇರ್ಬೇಕು, ಕೊನೆಲ್ ಟೀ ಕುಡಿಬೇಕು. ಅಕ್ಕವ ಮೋಡ ಕೌಕಂದದ, ಆ ಮಳೆ ಸಿಪ್ರ ಆಗ್ತಾ ಅದ, ಅದಕ್ಕೆ ತಿಂತ ತಿಂತ ಮಾತಾಡ್ತಿದ್ರೆ ಇನ್ನೂ ಚೆನ್ನಾಗಿರ್ತದೆ. ರೋಗ ಜಾಸ್ತಿ ಆಯ್ತದೆ, ಸುಬಣ್ಣ ಹೇಳ್ತಾವನಲ್ಲ ಅಲ್ಲಿ ಬೆಳೆಗಳಿಗೂ ಹಂಗೆ ಆಗಿರೋದು. ತಂಬಿಟ್ಗಿಂತ ಅಕ್ಕವ ಆ ಕಾಕನ ಅಂಗಡಿಯಲ್ಲಿ ಹೊಸಿ ಆ ಖಾರ ಸೇಮೆ ಪುರಿ ಅದೆಲ್ಲ ತಂದಿಟ್ಕೊಂಡು ಅವೆಲ್ಲ ಮಿಕ್ಸ್ ಮಾಡ್ಬಿಡು ತಿಂತಿದ್ರೆ ಚೆನ್ನಾಗಿರ್ತದೆ. ಟೊಮೆಟೊ ಬೆಳಿತೀನಿ ಅಂತಿದೆ, ಹುಷಾರಾಗಿರೋ ಸುಬ್ಬಣ್ಣ ಯಾರೋ ಒಂದು ವಿಡಿಯೋ ಕಳ್ಸಾರ ಕಣಪ್ಪ, ನೋಡ ಏನ್ ವೈನ್ ಆಗದೆ ಟೊಮೆಟೊ ಹಣ್ಣು ಒಳಗಡೆ ಕಟ್ ಮಾಡಿ ನೋಡಿದ್ರೆ ಏನ್ ಮಿತಿ ಮಿತಿ ಅಂತ ಬಿಳಿ ಹುಳಗಳು ಕಡಿತ ಬಿದ್ದ ಹೊರಗಡೆ ಏನು ಗೊತ್ತಾಗದಿಲ್ಲ, ಏನ್ ಪಳಪಳ ಅಂತದೆ. ಸರಿ ಕಣ್ ರಾಜಣ್ಣ, ಹೂವಿನ ಹಂತದಲ್ಲೇ ಸೇರ್ಕೊಂಡಿರ್ತವೆ. ಅಲ್ಲ ಕಣ್ ರಾಜಣ್ಣ, ನಾನು ಟೊಮೆಟೊ ಬೆಳೆಯೋದಕ್ಕೂ ಪುರಿ ತಿನ್ನಕ್ಕೂ ಏನಯ್ಯ ಸಂಬಂಧ, ನಾ ತಿನ್ ಚೆನ್ನಾಗಿರ್ಬೇಡವ. ಅಲ್ಲ ನೀ ಪುರಿ ತಿನ್ನೋ ಟೊಮೆಟೊ ಬೆಳಿತೀನಿ ಅನ್ಬಿಟ್ಟು ಸುಬ್ಬಣ್ಣ ಕೇಳ್ತಿದ್ಯಲ್ಲ, ಇವೆಲ್ಲಾನು ಹೊಸಿ ಗಮನದಲ್ಲಿ ಇಟ್ಕೋ. ಹೂವಿನ ಅಂತದಲ್ಲೇನೆ ಔಷಧಿ ಎಲ್ಲ ಹೊಡ್ಕೊಂಡು ಸರಿ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದಲ್ಲ. ಮುಂದಿಂದು ಸ್ವಲ್ಪ ಯೋಚನೆ ಮಾಡು ಅಂತ ನಮ್ ಸುಬ್ಬಣ್ಣ ಹೇಳ್ತೀನಿ. ಈಗ ಕಮಲಕ್ಕ ಹೆಂಗೆ ಗೊತ್ತಾ, ಇನ್ನು ಇವನು ಬೀಜ ತರ ಕೇಳವನೆ, ಇವನು ಬರೀ ಬೀಜ ತಗೊಂಬ ಅಂತ ಹೇಳವನೆ, ಟೊಮೆಟೊ ಬೀಜ ಅಂತಾನು ಹೇಳಿಲ್ಲ. ಅವ್ನು ಯಾವ್ದೋ ಟೊಮೆಟೊ ಕೇಳಿರ್ತಾನೆ, ಇಲ್ಲ ಬದನೆಕಾಯಿ ತಗೊಂಡೋಗು ಅಂದ್ರೆ ಅದನ್ನೇ ತತ್ತಾನೆ. ನೀನ್ ಹೇಳಿದ್ಯಾ ಅಲ್ಲ, ನೀನು ಟೊಮೆಟೊ ಬೀಜಾನೆ ತಗೊಂಬ ಅಂತ ಹೇಳಿದ್ಯಾ, ಅದನ್ನೇ ಹೇಳಂದಲ್ಲ ಮೊದಲೇ. ಡೌಟ್ ಇಲ್ಲ ಹಾಗಾದ್ರೆ ಚಂದ್ರಣ್ಣ, ಈಗ ರಮೇಶ ತತ್ತಾನೆ ಬೀಜಗಳನ್ನ. ಸರಿ, ತಂದ ಮೇಲೆ ಸುಬ್ಬಣ್ಣ ಹೇಳ್ದಂಗ ಅದ ಏನೇನ್ ಮಾಡ್ಬೇಕು ಬೀಜೋಪಚಾರಗಳೆಲ್ಲ ಮಾಡಿ ಆಮೇಲೆ ನೆಡು. ನೋಡಪ್ಪ ತಂದದ್ನ ನಮ್ ಸುಬ್ಬಣ್ಣ ನಟ್ಟಿ ಮುಂದಕ್ ತಗೊಂಡ್ ಹೋಯ್ತೀನಿ ನಾನೇ ಅಲ್ಲೇ ತೋರಿಸ್ಬಿಟ್ಟು ಸರಿಯ ಇದು ತಪ್ಪ ಅಂತ ಕೇಳ್ಕೊಂಡು ಆಮೇಲೆ ಮುಂದುವರಿಯಮ್ಮ. ಅಲ್ಲ ಕಣಪ್ಪ, ಈಗ ನಿಂಗೆ ಹೋಗಿದ್ರೆ ವಸಿ ಅನುಭವ ಆಗ್ತಿರ್ಲಿಲ್ವಾ? ಅಯ್ಯೋ ನಾ ವಸಿ ಕಾಲು ನೋವು ಕಯ ರೈತ ಆಗಿ ಕಾಲು ನೋವು ಕೈ ನೋವು ಬೆನ್ನೋ ಅಂದ್ರೆ ಆಯ್ತು ಬಿಡು, ಕಾಲು ಮೊಣಕಾಲು. ಯಾಕಂದ್ರೆ ಬೀಜ ಹಾಕ್ಬೇಕಲ್ಲ ಈಗ ಅದಕ್ಕೆ ಹಾಕಮ್ಮ ನಿಂಗೆ ಹಾಕ ಕೆಲವಸಿ ತೀಡಿಸ್ತಿ ಕೈ ಎಣ್ಣೆ ಹಾಕ್ಸ್ಬಿಟ್ಟು ಸ್ವಲ್ಪ ಪರವಾಗಿಲ್ಲ ಮಾತ್ರ ತಗದಿಲ್ಲ. ಈಗ ನಾನು ಹೇಳದ್ನಲ್ಲ, ಈಗ ಮಳೆ ಬತ್ತಾ ಇರ್ತದೆ, ಬಿಸಿಲು ಬತ್ತಾ ಇರ್ತದೆ, ಮೋಡ ಕವಿದ ವಾತಾವರಣದಲ್ಲಿ ಈ ಕೀಟಗಳು ರೋಗಗಳು ಅವೆಲ್ಲ ಹೊಸಿ ಚಟುವಟಿಕೆ ಜಾಸ್ತಿ. ಹಂಗಾಗಿ ನಮಗ್ ಕಾಲ್ ನಾವು ಅಂತ ಕೂತ್ರೆ ಅವು ಆ ಸೈನಿಕ ಹುಳು ಕೆಲಸ ಮಾಡ್ತವೆ, ಇಂಡಿಂಡಾಗೆ ಬರ್ತವೆ, ಉತ್ತರಿಸ್ಬಿಡ್ತಾವೆ, ಅಲ್ಲೇ ಲದ್ದಿ ಹಾಕ್ಬಿಟ್ಟು ಹೋಯ್ತವೆ ಕಮಲಕ್ಕೆ. ಅದೆಲ್ಲ ಏನ್ ಮಾಡ್ಬೇಕು ಸುಬ್ಬಣ್ಣ, ಲದ್ದಿಗಿದ್ದೀಯಲ್ಲ ಅಸುನ್ ಮಾಡೋ ಜಮೀನ್ ಅಷ್ಟೇ ಪಲ್ಟಾಯ್ಸುತ್ತದೆ. ಅದೇನು ಒಂದು ಟ್ರಕ್ ಲೋಡ್ ಆಯ್ತದೆ ಅನ್ಕೊಂಡ್ಯ ಮತ್ತೆ ಗೊತ್ತಿರುವ ಆ ಹುಳುಗಳಲ್ಲೇ ಅದು ಅದು ಇಂತ ಹುಳುನೇ ಹೋಗಿ ಹಾನಿ ಮಾಡ್ಬಿಟ್ಟು ಹೋಗಿದೆ ಅಂತ ತಿಳ್ಕೊಳಕ್ಕೆ ಲಕ್ಷಣ ಅದು ಎಲೆಗಳ ಮೇಲೆ. ಅಂದ್ರೆ ನಾನು ಇದೆಲ್ಲ ಉತ್ತರಿಸಿರೋದು ಅಂತ ಹೇಳ್ಬಿಟ್ಟು ಹೋದಂಗ ಅದು ಏನ್ ಮಾಡ್ತವೆ ಅಂದ್ರೆ ಅವುಗಳ ಹಾನಿ ಹೆಂಗಿರ್ತದೆ ಅಂದ್ರೆ ರಾಜಣ್ಣ, ಈಗ ಒಂದು ಮುಸ್ಕಿನ ಜೋಳದ ಕಡ್ಡಿ ಬೆಳೆದಿರ್ತದೆ, ಅದ್ರ ಸುಳಿನಾಗೆ ಸೇರ್ಕೊಳ್ತದದು. ಆ ಸುಳಿಯಿಂದ ಬರೋ ಎಲೆಗಳಲ್ಲೆಲ್ಲ ತುತ್ತು ತುತ್ತು ಇರುತ್ತದ, ಈ ಕಡೆಯಿಂದ ಆ ಕಡೆ ಹೋಗಿರುತ್ತಲ್ಲ ಅದು ಒಂಥರ ಇದು ಹೊಡೆದಾಗ ಬಾಣ ಹೋದಂಗೆ, ಬಾಣ ಅಲ್ಲ ಕಯ ಬುಲೆಟ್ ಬುಲೆಟ್ ಬುಲೆಟ್ ಹೋದಂಗೆ ಹೋದಂಗ. ಆ ಗಿಡನ ಹಿಂಗ ಇಟ್ಕೊಂಡು ಗಿಡದ ಕಾಂಡಕ್ಕೆ ನೀನ್ ಚುಚ್ಚಿದ್ರೆ ಈ ಕಡೆಯಿಂದ ಆ ಕಡೆ ಹೆಂಗೆ ರಂಧ್ರ ಆಗಿರುತ್ತೋ ಆತರ ಎಲೆಗಳಲ್ಲೂ ಎಲ್ಲ ಆತರ ಬರ್ತವೆ. ಯಾವ ನೋಡಪ್ಪ ಈಗ ನೀನು ಬೆಳಿತಿರುವಂತ ಗಿಡಕ್ಕೆ ಆತರ ರಂಧ್ರ ಮಾಡ್ಬಿಟ್ರೆ ಇನ್ನ ಬೇರ್ನಿಂದ ಬಂದಂತ ಸತ್ವಗಳು ಆ ಗಿಡ ತುದಿ ತನಕ ಹೋಯ್ತವ? ಹೋಗೋದಿಲ್ಲ, ಇಲ್ಲ ಗಿಡ ಸಾಯ್ತದೆ. ಬಿಟ್ಟೈತೆ ಬಾಯಿಗೆ ಹಾಕ ಸುಬ್ಬಣ್ಣ, ತುಂಬಾ ಮಾತಾಡ ನೋಡೋಣ. ನೀನು ಹಾಕೋ, ನೀನ್ ಬಾಯಿಗೆ ಹಾಕೋಬೇಕು, ನೀನ್ ಅದಕ್ಕೆ ಸುಬ್ಬಣ್ಣ ಹಿಂಗ ಹೇಳ್ತಾ ಇದ್ಯಾ? ಈಗ ಸುಬ್ಬಣ್ಣ ಸುಬ್ಬಣ್ಣ ಬಾಯಿಗೆ ಹಾಕೊಂಡ್ರೆ ವಿಷಯ ಬರವೇ ನಿಂತೋಯ್ತವೆ. ನೀ ಬಾಯಿಗೆ ಹಾಕೋ, ಸುಬ್ಬಣ್ಣ ಮಾತಾಡ್ತಿರ್ಲಿ, ಮಾತಾಡ್ತಾ ರಾಜಣ್ಣ ನೀನೇ ಮಾತಾಡು. ಈಗ ಈಗ ರಾಜಣ್ಣ ಅದೇನ ಗೊಬ್ಬರದ್ದೆಲ್ಲ ಒಂದಿಷ್ಟೆಲ್ಲ ಹೇಳಿದರೆ ನಿಮ್ಮ ಊರಿಗೆ ಒಂದ್ 10-12 ಟ್ರಾಕ್ಟರ್ ಗೊಬ್ಬರ ಹೊಡಿತೀನಿ ಅಂತಿದ್ದ ಆ ಕಡೆ ನಿಂಗಣ್ಣ, ಏನಪ್ಪ ಗಿಡ ಗಿಡಕ್ಕೆ ಗೊಬ್ಬರ ಹೊಡಿಸ್ತಿದ್ಯಾ ಹೆಂಗೆ? ತೋಟಗಾರಿಕೆ ಬೆಳೆಗಳೆಲ್ಲ ಬೆಳೆದಿದ್ಯಲ್ಲಪ್ಪ ನೀನು. ಸುಬ್ಬಣ್ಣ ಅದೇ ಈ ವಾರ್ಷಿಕ ತೋಟಗಾರಿಕೆ ಬೆಳೆಗಳವಲ್ಲ ಅದಕ್ಕೆ ಈ ಅರ್ಧ ಚಂದ್ರ ಆಕಾರದಲ್ಲಿ ಮಾಡ್ತಾರಲ್ವ, ಇಳಿಜಾರ ಅಡ್ಡಕ್ಕೆ ಮಾಡ್ಕೊಂಡು ಪಾತಿ ಮಾಡಿ ಬುಡದಿಂದ 3 ಅಂತರದಲ್ಲಿ ಈ ಹಳ್ಳಗಳು ಮಾಡ್ಕೋಬೇಕು. ಕೇಳ್ಕೋ ಕೇಳ್ಕೋ ನಿಗಾ ಇಟ್ಕೊಂಡು ಕೇಳ್ತೀನಿ ನಾನು. ತಂಬಿಟ್ ತಿಂದಂಗಲ್ಲ ಈಗ ತಂಬಿಟ್ ಅಗಿತಾವ್ನಿ. ಮೊದಲನೇ ಸಲಕ್ಕೆ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಅವ್ರ ಅಧಿಕಾರಿಗಳು ಶಿಫಾರಸ್ ಮಾಡಿರ್ತಾರಲ್ಲ ರಸಗೊಬ್ಬರ ಅದನ್ನ ಕೊಡ್ಬೇಕು. ಆಮೇಲೆ ಸಾವಯವ ಪದಾರ್ಥಗಳು ಏನೇನು ಇರ್ತವೆ ಅದನ್ನೆಲ್ಲ ಅದ್ರ ಮೇಲೆ ಹಾಕಿ ಇದು ಮಾಡಿದ್ರೆ ಸರಿ ಆಯ್ತದೆ. ಹೊಸಿ ಕಳ್ಳೆ ಕಳ್ಳೆಕಾಯಿನ ಹೊಸಿ ಇನ್ನೊಸಿ ಉರಿಬಾರ್ದಾಗಿತ್ತ. ಏ ಚೆನ್ನಾಗಿ ಉರಿದಿದ್ದೀನ್ ಕಣ್ ತಿನ್ನು, ಯಾಕೋ ಜಾಸ್ತಿ ಆಯ್ತು ನಿಂದು ಗಲಾಟೆ. ಈಗ ನೀ ರಾಜಣ್ಣ ಹೇಳಿದ್ದೆಲ್ಲ ಕೇಳಿಸ್ತಾನೆ ಹುಷಾರಾಗಿರೋ. ಅದ 3 ಅಂತರ ಏನದು? 3 ಅಂತರ ಯಾಕೆ ಮಡಿಗ್ಬೇಕು? ಅದ ಯಾವ ಹೊಸಿ ಹೇಳಪ್ಪ? ಅಲ್ಲ ಕಣಪ್ಪ ತಂಬಿಟ್ಟು ಬಾಯಿಲ್ ಇಟ್ಕೊಂಡು ಹೊಸಿ ಹೇಳಪ್ಪ ಹೇಳಪ್ಪ ಅಂತಿರು. ಈಗ ಹೆಂಗಾಯ್ತದೆ ಗೊತ್ತ ರಾಜಣ್ಣ, ನಾವೇ ಸುಮಾರು ಜನ ಏನ್ ಅನ್ಕೋತಾರೆ ಅಂದ್ರೆ ಏನಪ್ಪ ಈ ಗಿಡ ಕಾಂಡ ಇಲ್ಲ ಐತೆ ಅಂದ್ರೆ ಬುಡಕ್ ಗೊಬ್ಬರ ಹಾಕಿದ್ರೆ ನೀರ್ ಹಾಕಿದ್ರೆ ಸಾಕು ಅಂತ. ಅದಂಗ ಇರಲ್ಲ. ತೋಟಗಾರಿಕೆ ಬೆಳೆಗಳಲ್ಲಿ ಹೆಂಗೆ ಅಂದ್ರೆ ಬೇರಿನ ವಲಯ ಅಂತ ಇರ್ತದೆ. ಅದ ಗಿಡದ ಜಾಗದಿಂದ 3-4 ಹೊರಗಡೆ ಇರ್ತದೆ. ಹಂಗಾಗಿ ಏನ್ ಮಾಡ್ಬೇಕು ಇವರು ಗೊಬ್ಬರ ಹಾಕೋರು ಅದು ಚೆನ್ನಾಗಿ ಬೇರಿಗೆ ಬೇರಿನ ವಲಯಕ್ಕೆ ತಲುಪಬೇಕಾದ್ರೆ 3 ಅಂತರ ಇಟ್ಟು ಆ ಕಾಂಡದ ಬುಡದಿಂದ ಹಾಕಿದ್ರೆ ಏನಾಯ್ತದೆ ಅದು ಸುಲಭವಾಗಿ ಹೋಯ್ತದೆ. ನೀನು ಬುಡ ಕುಯ್ದ್ರು ಹೋಯ್ತದೆ, ಹೊಸಿ ಟೈಮ್ ಆಯ್ತದೆ ಅಷ್ಟೇ ಅಲ್ಲಿ ತನಕ. ಆಮೇಲೆ ನಷ್ಟ ಆಯ್ತದೆ. ಅಲ್ಲಿ ಏನೂ ಇಲ್ಲದೆ ನಾವು ಈಗ ಡೌಟ್ ಎಷ್ಟು ಹಂಗೆ ಜಾಸ್ತಿ ಜಾಸ್ತಿ ತಂಬಿಟ್ಟು ಕೊಟ್ರೆ ಏನಪ್ಪ ಪ್ರಯೋಜನ, ಕೊಡೋಷ್ಟು ಕೊಡ್ಬೇಕು. ಹಂಗೆ ವಸಿ ಕೈ ಮುಂದೆ ಮಾಡ ರಾಜಣ್ಣ ಕೊಟ್ರು ಸುಬ್ಬಣ್ಣ ಕೊಟ್ರು ಕೆಲಸ ಆಯ್ತದೆ. ಅದು ಡೌಟ್ ಎಷ್ಟು ಹಂಗೆ ತಂಬಿಟ್ಟು ಕೊಟ್ಟಂಗೆ ಆಯ್ತದೆ. ನಾನು ಹೋಗಿ ತಬ್ಬಿದ್ದೀನಿ ಅಲ್ಸಂದಿಗೆಲ್ಲ ಸಿಕ್ಕಾಕತ್ತದೆ. ಕೊಡಿಲಿ ತತ್ತ ಈ ಕಡೆ ನೀ ತಿನ್ಬೇಡ ನೀನು. ಈಗ ಅವನು ಕೊಟ್ಟಿದ್ದನ್ ವಾಪಸ್ ಕೊಡ್ತಾನ, ಹೆಂಗೂ ಇಟ್ಬಿಟ್ಟಿದ್ಯಾ ತಿನ್ಲಿ ಬಿಡು. ಹಸಿ ಚಳಿ ಆಯ್ತದೆ, ಬಿಸಿ ಟೀಗೆ ಟೀ ಇಟ್ಟಿದ್ದೀನಿ ಕಣಣ್ಣ, ಬೆಲ್ಲ ಬೆಲ್ಲು ಟೀ ಮಾಡ್ತಾ ಇದ್ದೀನಿ. ತಂಬಿಟ್ಟು ಬಾಳ ಚೆನ್ನಾಗದೆ, ಕಳೆ ಬೀಜನು ಸರಿಯಾಗಿ ಉರಿದಿದೆ ನೀನು. ಅವ್ನು ಹೇಳ್ದ ಅನ್ಬಿಟ್ಟು ಮುಂದೊಂದ್ಸಲ ಕಳೆ ಬೀಜ ಜಾಸ್ತಿ ಉರಿದ ಬಿಟ್ಟ ಮೇಲೆ ಇದ ಕಾಪಿ ನೀರ ತರಕ್ಕಿಂತ ಕಣ್ಣ ಟೀ ಬೆಲ್ಲು ಟೀ ನೀರ ತರಕ್ಕಿಂತ ಮೊದ್ಲೇ ಹೋಗಿ ಖಾರ ಸೇಮೆ ತಂದಿಡು, ಆಮೇಲೆ ಟೀ ತರ. ನಾನು ಖಾರ ಸೇಮೆ ತತ್ತೀನಿ, ಇನ್ನ ಅದಕ್ಕೆ 28 ಕಣಿ ಆಡ್ಬೇಡ. ಆಮೇಲೆ ಟೀ ನೀರಲ್ಲ ಅದು, ಸುಮ್ನೀರು ಹೋಗವ ಹೋಗ ಹೊಸಿ ತಗೊಂಬೋಗವ ಟೀ. ಕುಂತಿರ್ ಬಂದೆ ಟೀ ತಗೊಂಬಂದ್ಮೇಲೆ ಹೇಳ್ತಾನೆ ನೋಡು ಬೆಲ್ಲ ಕಮ್ಮಿ ಹಾಕಿದೆ. ನಿಂಗೆ ಕಣಿ ಆಡಿದ್ರೆ ಮುಂದಿನ ವಾರ ಇವನ್ಗೆ ನೀರೇ ಗತಿ ಅಷ್ಟೇ. ಹೋಗ್ಲಿ ಬಿಡವ, ಜೀವ ಚಲವ ಅಲ್ವವ ಅದು, ಹೋಗವ ನೀನು. ಕಮಲಕ್ಕ ನೀರ್ ಕೊಟ್ಟೆ ಅನ್ಕ, ಅದು ಆಮೇಲೆ ಫಿಲ್ಟರ್ ನೀರ್ ತರಕ್ಕಿಲ್ವ ನೀನು, ಹಂಗೆ ತಂದಿದ್ಯಲ್ಲ ಅಂತಾನೆ. ಓ ಅದು ಸರಿ ಬಿಡು, ನೋಡು ರಾಜಣ್ಣ ಆಟವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ಐದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಸ್ಟ್ 1ರಂದು ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ಬದುಕಿನಲ್ಲಿ ಸಾರ್ಥಕತೆಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ ಚೆನ್ನಮಾದನಾಯಕ ಅವರೊಂದಿಗೆ ಸಂದರ್ಶನವಿದೆ. ಗಂಗಾ ಕಲ್ಯಾಣ ಯೋಜನೆಯಿಂದ ನಾವು ಒಂದು ಪಂಪ್ ಸೆಟ್ಟನ್ನು ಮಾಡಿಸ್ಕೊಂಡು ಆ ಟೈಮಲ್ಲಿ ಮಾಡಿ ನಂತರ ಹಂತವಾಗಿ ಸ್ವಲ್ಪ ಸ್ವಲ್ಪ ವೈಜ್ಞಾನಿಕವಾಗಿ ಬೆಳೆಗಳನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೋ. ಅದಾದ ನಂತರ ನನಗೆ ಈ ಎಜುಕೇಷನ್ ಅನ್ನೋದೇ ಒಂದು ಸ್ವಲ್ಪ ಕಡಿಮೆ ಮಾಡಿ ಫುಲ್ಲು ವ್ಯವಸಾಯದ ಬಗ್ಗೆನೇ ಮಾಡಿದೋ. ನಮಗೆ ತುಂಬ ಉಪಕಾರಿಯಾಗಿದೆ ಒಟ್ಟಿನಲ್ಲಿ. ನಾನು ಮಾಡಿದಂಥ ಅನುಭವ ಪ್ರಕಾರ ನಾನು ಯಾವುದೇ ಬೆಳೆ ಮಾಡಿದ್ರೂ ನನಗೇನು ಇಲ್ಲಿವರೆಗೂ ಲಾಸ್ ಆಗಿಲ್ಲ. ನನ್ನ ಪ್ರತಿಯೊಂದು ಬೆಳೆಯಲ್ಲೂ ನಾನು ಆದಾಯ ಕಂಡೆ, ಮತ್ತು ನಾನು ಈಗ ಆರ್ಥಿಕವಾಗಿ ಚೆನ್ನಾಗಿದ್ದೀನಿ ಸರ್. ಆಗಸ್ಟ್ 2 ಮಂಗಳವಾರ ಹೈನುರಾಸುಗಳಲ್ಲಿ ಕೆಚ್ಚಲು ಬಾವು ಮತ್ತು ನಿರ್ವಹಣೆಯನ್ನು ಕುರಿತು ನಂಜನಗೂಡು ತಾಲೂಕು ತಾಯೂರಿನಲ್ಲಿ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಸವಿತಾ ಎಸ್ಟಿ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಕೆಚ್ಚಲಿನಲ್ಲಿರೋ ಜೀವಕೋಶಗಳು ಅಂದರೆ ಆಲ್ವಿಯೋಲೈ ಅಂತ ಹೇಳ್ತೀವಿ, ಅವುಗಳು ಜೀವಕೋಶಗಳು ಹಾಲನ್ನು ಉತ್ಪಾದಿಸಿ ಅಲ್ಲೇ ಶೇಖರಣೆ ಮಾಡಿಕೊಳ್ಳುತ್ತೆ. ಈ ರಾಸು ಕೆಲವೊಮ್ಮೆ ಕರುವಿಗೆ ಹಾಲು ಉಣಿಸುವಾಗ ಅಥವಾ ವ್ಯಕ್ತಿಗಳು ಹಾಲನ್ನು ಕರೆಯುವಾಗ ಕೆಚ್ಚಲಿನಲ್ಲಿರೋ ಅಂತಹ ನರಗಳು ಪ್ರಚೋದನೆಗೊಂಡು ಆಕ್ಸಿಟೋಸಿನ್ ಅಂತ ಚೋದಕ ಅಂದರೆ ಹಾರ್ಮೋನ್ ಅದು ಬಿಡುಗಡೆಗೊಂಡು ಕೆಚ್ಚಲಿನಲ್ಲಿ ಶೇಖರಗೊಂಡು ಹಾಲು ನಾಳದ ಮೂಲಕ ಹೊರಬರುತ್ತೆ. ಆಗಸ್ಟ್ 3 ಬುಧವಾರ ಕೃಷಿ ಬದುಕಿನಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಕುರಿತು ಬಿಡಿಗಿರಿ ರಂಗನ ಬೆಟ್ಟ ಎರಕನಗದ್ದೆ ಪೋಡಿನಲ್ಲಿ ಕೃಷಿ ನಡೆಸುತ್ತಿರುವ ಅಚ್ಚುಗೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಹೌದು, ನಮ್ಮಲ್ಲಿ ಕಾಫಿ ಮಣಚು ಕಾಫಿನೂ ತಿಂತವೆ, ಮಣಚನೂ ತಿಂತವೆ, ಎರಡು ಫಸಲನೂ ತಿಂತವೆ. ಅದರಲ್ಲಿ ಹಂದಿನೂ ತಿನ್ಬೋದು ಮತ್ತೆ ಬೇರೆ ಪ್ರಾಣಿಗಳಿಗೂ ತಿಂತವೆ ಸರ್. ಆದರೆ ಅವು ತಿನ್ನಕ್ಕೆ ನಾವು ಎಲ್ಲ ಪೂರ್ತಿ ನಮಗವೆ ಸಿಕ್ಕಬೇಕಾಗನ್ನೋದೇನಿಲ್ಲ, ಅವು ತಿಂದ್ಬಿಟ್ಟು ಅವು ಏನು ತಿಂತವೆ ಮಿಕ್ಕದ್ದನ್ನು ನಾವು. ನಷ್ಟ ಅಂತ ಅನ್ಸಲ್ವಾ ಗೌಡ್ರು ನಿಮಗೆ? ಕಾಡಿನಲ್ಲಿ ಇರೋದೆ ಪ್ರಾಣಿಗಳ ಜೊತೆಯಲ್ಲಿ ಇರೋದರಿಂದ ನಾವು ಇನ್ನು ನಷ್ಟ ಲಾಭ ಆಗಂದು ಹೇಳಕ್ಕೆ ಬರಲ್ಲ ಸರ್. ಆಗಸ್ಟ್ 4 ಗುರುವಾರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ತಾಲೂಕು ಜಯಪುರ ಹೋಬಳಿ ದೊಡ್ಡ ಕಾಟೂರಿನಲ್ಲಿ ಕೃಷಿ ನಡೆಸುತ್ತಿರುವ ಕೃಷಿಕ ದಂಪತಿ ರತ್ನಮ್ಮ ಮತ್ತು ಚಂದ್ರಶೇಖರ ಮೂರ್ತಿ. ಒಂದ್ಸತಿ ಕಿತ್ರ ಕೀಳವಳು ನಾನೇ, ನಮ್ ಗಂಡು ನಾನ್ ಕಿತ್ಕೊಂಡ್ರೆ ನಮ್ ಗಂಡು ಲೆಕ್ಕ ಇಡಲ್ವಾ ಕೀಳುವಾಗ ಲೆಕ್ಕಲ್ಲ ಗಾಡಿಗ ತುಂಬ್ಕೊಬರೋದು ತಂದು ದನಿನ ಟೀ ಮಡಿ ಮೇಲೆ ಅಲ್ಲಿಗೆ ಕಿತ್ತಿಟ್ಬಿಟ್ಟು ಹೋಗೋದು, ಇವ್ರಿಗೆ ಎಡದ್ ಕೊಡೋದು 100 ರೂಪಾಯ ತಗೋ, ಇವ್ರು ಸಂತಮಳಲ್ ಮಾರದು ಅದೊಂದು ಇದು ಅದೊಂದು ಮುತ್ರಜಿ ಮಾರ್ತೀರಿ. ಹೆಂಗ್ ಕಾಯಿಗೆ ರೇಟು? ಒಂದ್ ಕಾರೈ ಮೊದಲಿಗೆ ಎಲ್ಲ 40 ರೂಪಾಯಿ ಇತ್ತು ಸರ್ ಕೆಜಿ, 30 ರೂಪಾಯಿ ನಂಗೆ ಮಾರ್ತೀನಿ ಈಗ 18-17 ಹೆಂಗ್ ಮಾರ್ತ. ಆಗಸ್ಟ್ 5 ಶುಕ್ರವಾರ ಸಿರಿಧಾನ್ಯಗಳ ಪ್ರಾಮುಖ್ಯತೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ